ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 08354297033, ಹೃದಯ ರೋಗ ಆಸ್ಪತ್ರೆ 08354297133. ರೈತ ಬಾಂಧವರೇ, ಬೆಳೆ ಉತ್ಪಾದನೆಯಲ್ಲಿ ನ್ಯಾನೋ ತಂತ್ರಜ್ಞಾನದ ನೂಆಲ್ಗಿ ದ್ರಾವಣದ ಬಳಕೆ, ಲಭ್ಯತೆ ಮತ್ತು ಪ್ರಯೋಜನ ಕುರಿತ ಪ್ರಾಯೋಜಿತ ಕಾರ್ಯಕ್ರಮಗಳು ಧಾರವಾಡ ಆಕಾಶವಾಣಿಯಿಂದ ಪ್ರತಿ ಗುರುವಾರ ಸಂಜೆ ಕೃಷಿ ಕಾರ್ಯಕ್ರಮದಲ್ಲಿ ಬಿತ್ತರವಾಗಲಿವೆ. ಪರಿಸರ ಪ್ರಿಯ ಕೃಷಿಗೆ ಮಾರ್ಗದರ್ಶಿ ವಿಚಾರಗಳನ್ನು ತಿಳಿಸುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ನೂಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಸಿದ್ಧಿವಿನಾಯಕ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ರೂಪಾಯಿಯಲ್ಲಿ ಕ್ಯಾನ್ಸರ್ ಡಯಾಗ್ನೈಸ್ ಮತ್ತು ಟ್ರೀಟ್ ಮಾಡಲು ಬೆಸ್ಟಮಕ್ ಪೇಟ್ ಸಿಟಿ ಸ್ಕ್ಯಾನ್ ಯೂಸ್ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮಿರಾಜ್. ಕಾಲ್ 9423480077. ಷರತ್ತುಗಳು ಅನ್ವಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಎಸ್ಟಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ ಶಸ್ತ್ರಚಿಕಿತ್ಸಾ ವಿಭಾಗ ರೋಗ ನಿದಾನ ಪ್ರಯೋಗಾಲಯ ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ ಮಕ್ಕಳ ರೋಗ ವಿಭಾಗ ಸ್ತ್ರೀ ರೋಗ ವಿಭಾಗ ಚರ್ಮ ರೋಗ ವಿಭಾಗ ಮನೋರೋಗ ವಿಭಾಗ ಕಿವಿ ಮೂಗು ಗಂಟಲು ರೋಗ ವಿಭಾಗ ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಎಸ್ಟಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಾಸ್ಟೇಟ್ ಕ್ಯಾನ್ಸರ್ ಈ ವಿಷಯ ಕುರಿತು ಮಾಹಿತಿ ನೀಡಿ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ತಜ್ಞ ವೈದ್ಯರಾದ ಡಾಕ್ಟರ್ ಮುರಳೀಧರ್ ಆಚಾರ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಾಲಾ ಸಾಂಬ್ರಾಣಿ. ಕೇಳಿ ಎಸ್ಟಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ಪ್ರೋಸ್ಟೇಟ್ ಕ್ಯಾನ್ಸರ್ ಈ ಕುರಿತಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಇಂದಿನ ಎಸ್ಡಿಎಂ ಡಾಕ್ಟರ್ ಮುರಳೀಧರ್ ಆಚಾರ್. ಇವರ ಕಿರುಪರಿಚಯ ನಿಮಗಾಗಿ. ಡಾಕ್ಟರ್ ಮುರಳೀಧರ್ ಆಚಾರ್ ಇವರು ಮೂಲತಃ ಹುಬ್ಬಳ್ಳಿಯವರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹುಬ್ಬಳ್ಳಿಯಲ್ಲೇ ಪಡ್ಕೊಂಡಿದ್ದಾರೆ. 2003 ತಮ್ಮ MBBS ಪದವಿಯನ್ನು KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಂಗಳೂರಿನಿಂದ, ಆನಂತರ ಇವರು 2011 ತಮ್ಮ MS ಸ್ನಾತಕೋತ್ತರ ಪದವಿಯನ್ನು JSS ವಿಶ್ವವಿದ್ಯಾಲಯ ಮೈಸೂರಿನಿಂದ ಪಡೆದುಕೊಂಡಿದ್ದಾರೆ. ಡಾಕ್ಟರ್ ಮುರಳೀಧರ್ ಆಚಾರ್ ಇವರು ನಾರಾಯಣ ಹೃದಯಾಲಯ ಬೆಂಗಳೂರಿನಿಂದ ಡಾಕ್ಟ್ರೇಟ್ ಆಫ್ ನ್ಯಾಷನಲ್ ಬೋರ್ಡ್ ಯೂರೋಲಜಿಯಲ್ಲಿ ಮತ್ತೊಂದು ಉನ್ನತ ಪದವಿಯನ್ನು ಆನಂತರ ಪಡ್ಕೊಂಡಿದ್ದಾರೆ. 2021 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಯೂರಾಲಜಿ ವಿಭಾಗಕ್ಕೆ ಸೇರಿದಂಥ ಇವರು ಕಳೆದ 1 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಮುರಳೀಧರ್ ಆಚಾರ್ ಅವರಿಗೆ ಸ್ವಾಗತ. ಈಗ ಡಾಕ್ಟರ್ ಮುರಳೀಧರ್ ಆಚಾರ್ ಅವರು ಪ್ರಾಸ್ಟೇಟ್ ಕ್ಯಾನ್ಸರ್ ಕುರಿತಾಗಿ ಕೆಲವು ಮಾಹಿತಿಗಳನ್ನು ನಿಮ್ಗೆ ಕೊಡ್ತಾರೆ. ಆ ಮಾಹಿತಿಗಳನ್ನು ನೀವು ಕೇಳಿಕೊಂಡು ನಂತರ ನಿಮಗೆ ಏನಾದರೂ ಪ್ರಶ್ನೆಗಳು ಇದ್ದರೆ ಡಾಕ್ಟರ್ಗೆ ನೇರವಾಗಿ ಕೇಳಬಹುದು. ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಇವತ್ತು ನಾನು ಪ್ರಾಸ್ಟೇಟ್ ಗ್ರಂಥಿಯ ಕ್ಯಾನ್ಸರ್ ಬಗ್ಗೆ ಒಂದು ಕಿರುಪರಿಚಯವನ್ನು ಕೊಡ್ತೀನಿ. ಇದರಲ್ಲಿ ನಾವು ಮೊದಲೇದಾಗಿ ಏನು ಈ ಕಿರುಪರಿಚಯದಲ್ಲಿ ನಾನು ಮಾತಾಡ್ತೀನಿ ಅಂತಂದರೆ, ಇದು ಪ್ರಾಸ್ಟೇಟ್ ಗ್ರಂಥಿ ಅಂದ್ರೇನು, ಅದರ ಕ್ಯಾನ್ಸರ್ದ ಕೆಲವೊಂದು ಅಂಕಿಅಂಶಗಳು, ಅದಕ್ಕೆ ಬರೋಕ್ಕೆ ಕಾರಣಗಳೇನು, ಅದರ ಲಕ್ಷಣಗಳೇನು, ಅದನ್ನು ತಪಾಸಣೆ ಮಾಡುವುದು ಹೇಗೆ, ಮತ್ತು ಈ ಕಾಯಿಲೆಗೆ ಇರುವಂಥ ಲಭ್ಯವಿರುವಂಥ ಚಿಕಿತ್ಸೆಗಳು ಯಾವುದೆಲ್ಲ. ಹಾಗಾದರೆ ಮೊದಲೇದಾಗಿ ನೋಡೋಣ ಈ ಪ್ರಾಸ್ಟೇಟ್ ಗ್ರಂಥಿ ಅಂದ್ರೇನು ಅಂಥೇಳಿ. ಇದು ಪುರುಷರಲ್ಲಿ ಮಾತ್ರ ಇರುವಂಥ ಒಂದು ಗ್ರಂಥಿ, ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂಥ ಒಂದು ಗ್ರಂಥಿ. ಅದೊಂದು 20 ಗ್ರಾಮ್ ಒಂದು ಸೈಜ್ ಇರುತ್ತೆ. ಇದು ಮೂತ್ರಕೋಶದ ಕೆಳಗಡೆ ಇರುತ್ತೆ. ಮೂತ್ರನಾಳ ಅನ್ನೋದು ಈ ಗ್ರಂಥಿಯ ಮೂಲಕ ಪಾಸಾಗಿ ಹೋಗುತ್ತೆ. ಈ ಗ್ರಂಥಿಯಿಂದ ಏನು ಸಿಕ್ರೀಟ್ ಆಗುವಂಥ ಒಂದು ಫ್ಲೂಯಿಡ್ ಇರುತ್ತಲ್ಲ, ಅದು ಗಂಡಸರಲ್ಲಿ ವೀರ್ಯಾಣುವನ್ನು ಪೋಷಣೆ ಮಾಡೋಕ್ಕೆ ಬೇಕಾಗುವಂಥ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಹೊಂದಿರುತ್ತೆ. ಇದರ ಬೆಳವಣಿಗೆ ಯೂಶಲಿ ಪ್ರೌಢಾವಸ್ಥೆ ಅಥವಾ ಆಫ್ಟರ್ ದ ಏಜ್ ಆಫ್ 45 to 50 ಇಯರ್ಸ್ ನಾವು ನೋಡಬಹುದು. ಈ ಪ್ರಾಸ್ಟೇಟ್ ಕ್ಯಾನ್ಸರ್ನ ಕೆಲವೊಂದು ಅಂಕಿಅಂಶಗಳ ಬಗ್ಗೆ ಹೇಳಬೇಕು ಅಂತಂತಂದರೆ, ಇದು ಭಾರತದಲ್ಲಿ ಟಾಪ್ ಒಂದು 10 ಕ್ಯಾನ್ಸರ್ಸಲ್ಲಿ ಒಂದಿದೆ. ಪ್ರೆಸೆಂಟ್ಲಿ ಇದು ಒಂದು 3% ಆಫ್ ದ ಕ್ಯಾನ್ಸರ್ಸಿಗೆ ಗುರುತು ಮಾಡಿಕೊಂಡಿದೆ. ಕಾಮನ್ ಆಗಿ ರೀಸೆಂಟಾಗಿ ಸ್ಟಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಪ್ರಕಾರ ನೋಡಿದರೆ ಅದು 69 to 70 ಇಯರ್ಸ್ ಆ ಏಜ್ ಗ್ರೂಪಲ್ಲಿ ಜಾಸ್ತಿ ಕಾಣ್ತಿರುವಂಥದ್ದು. ಇದು ಕಂಟೆಂಪ್ರರಿ ಆಗಿ ನಾವು ಒಂದು ಪ್ರಪಂಚದಲ್ಲಿದ್ದ ಒಂದು ಅಂಕಿಅಂಶಗಳನ್ನು ನೋಡಿದರೆ ಅಲ್ಲೂ ಕೂಡ ಇದು ಟಾಪ್ 10 ಆಫ್ ಕ್ಯಾನ್ಸರ್ಸ್ ಆಫ್ ದ ವರ್ಲ್ಡಲ್ಲಿದೆ. 100,000 ಜನದಲ್ಲಿ ಅಪ್ರಾಕ್ಸಿಮೇಟ್ಲಿ 5 to 6 ಮೆಂಬರ್ಸಲ್ಲಿ ಇದು ಕಾಣ್ಕೊಳ್ಳುತ್ತೆ. ಒಂದು ಸ್ಯಾಡ್ ಪಾರ್ಟ್ ಅಥವಾ ಒಂದು ದುಃಖಕರ ಸಂಗತಿ ಅಂತಂತಂದರೆ, ಮೆಜಾರಿಟಿ ಆಫ್ ದ ಪೇಷಂಟ್ಸಲ್ಲಿ, ಮೋರ್ ದ್ಯಾನ್ 85% ಆಫ್ ದ ಪೇಷಂಟ್ಸಲ್ಲಿ ಇದು ಅಡ್ವಾನ್ಸ್ಡ್ ಡಿಸೀಸಲ್ಲಿ ಡಿಟೆಕ್ಟ್ ಆಗಿರುತ್ತೆ. ಅದಕ್ಕೆ ರೀಸನ್ಸ್ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ. ಇನ್ನು ಅನ್ಅವೇರ್ನೆಸ್ ಇರ್ಬೋದು ಅಥವಾ ಅದು ಏನೋ ಹೆಸಿಟೇಷನ್ ಇರ್ಬೋದು, ಲ್ಯಾಕ್ ಆಫ್ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ತುಂಬ ಕಾರಣಗಳಿರ್ಬೋದು. ಬಟ್ 85% ತುಂಬ ಅಡ್ವಾನ್ಸ್ ಡಿಸೀಸಲ್ಲಿ ಬರ್ತಾರೆ. ಸೊ ಇದೊಂದು ಪಾಯಿಂಟನ್ನು ನಾವು ಕನ್ಸಿಡರ್ ಮಾಡ್ಕೊಂಬಿಟ್ಟು ಅದನ್ನು ಅವೇರ್ನೆಸ್ ಇನ್ಕ್ರೀಸ್ ಮಾಡೋದಕ್ಕೆ ಈ ಪ್ರೋಗ್ರಾಮ್ಗೆ ಈ ಟಾಪಿಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಹಾಗಾದರೆ ಕಾಮನ್ ಆಗಿ ಜನರು ನಮ್ಗೆ ಇದು ಕೇಳೋದ್ರಲ್ಲಿ ಈ ಥರ ಹಿಂಗೆ ಡಯಾಗ್ನೋಸ್ ಆದವರಲ್ಲಿ ಇದು ಬರೋಕ್ಕೆ ಕಾರಣಗಳೇನು ಅಂತ, ಇದಕ್ಕೆ ಯಾವುದೋ ಒಂದು ಪಿನ್ ಪಾಯಿಂಟ್ ಆಗಿ ಇದೇ ಒಂದು ಪರ್ಟಿಕ್ಯುಲರ್ ರೀಸನಿಂದ ಬಂದಿದೆ ಅಂತ ಹೇಳೋದು ತುಂಬ ಕಷ್ಟ. ಸಾಮಾನ್ಯವಾಗಿ ಹೇಳೋದಾದರೆ ಇದೊಂದು ಜೆನೆಟಿಕ್ಸಿಗೆ ರಿಲೇಟೆಡ್ ಇರುತ್ತೆ. ಜೆನೆಟಿಕ್ಸ್ ನಾವು ಮ್ಯೂಟೇಷನ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಈ ಥರ ಕ್ಯಾನ್ಸರ್ ಯೂಶಲಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇರ್ಬೋದು ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಮೋರ್ ದೆನ್ 65 ಇಯರ್ಸ್ ಏಜ್ ಫ್ಯಾಕ್ಟರ್, ಮತ್ತು ಇದು ಪಾಶ್ಚಿಮಾತ್ಯ ದೇಶಗಳಲ್ಲಿ ನಮ್ಮ ಭಾರತಕ್ಕೆ ಕಂಪೇರ್ ಮಾಡಿದರೆ ಇನ್ನೂ ಸ್ವಲ್ಪ ಜಾಸ್ತಿ. ಸೊ ಜಿಯೋಗ್ರಫಿ ಒನ್ ಫ್ಯಾಕ್ಟರ್ ಇರ್ಬೋದು. ಅದೇ ಥರ ಫ್ಯಾಮಿಲಿ ಹಿಸ್ಟ್ರಿ, ಈಗ ಮನೆಯಲ್ಲಿ ಯಾರಿಗಾದರೂ ತಂದೆ ಅಥವಾ ಅವರ ಅಣ್ಣ ತಮ್ಮಂದ್ರಲ್ಲಿ ಏನಾದರೂ ಈ ಕ್ಯಾನ್ಸರ್ ಇತ್ತಂತಂದರೆ ಆ ಇನ್ನೊಬ್ಬರಿಗೆ ಅದರ ಕ್ಯಾನ್ಸರ್ ಬರುವ ಚಾನ್ಸು 2-3 ಪಟ್ಟು ಜಾಸ್ತಿ ಆಗಿರುತ್ತೆ. ಅದೇ ರೀತಿ ಈಗ ಸ್ಮೋಕರ್ಸಲ್ಲಿ ಸ್ವಲ್ಪ ಇದರ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಥರ ಒಬೆಸಿಟಿ ಇದ್ದದ್ದು, ಬೊಜ್ಜು, ಮತ್ತು ಇದು ಕ್ರೋನಿಕ್ ಇನ್ಫ್ಲಮೇಷನ್ ಅಂತ ಏನು ಕೆಲವೊಂದು ಕಂಡೀಷನ್ ಇರುತ್ತೆ, ಅದರಲ್ಲಿ ಇದರ ಕ್ಯಾನ್ಸರ್ ಆಗುವ ಸಂಭಾವನೆಗಳು ಇರ್ತವೆ. ಹಾಗಾದರೆ ಈ ಕಾಯಿಲೆಯ ಲಕ್ಷಣಗಳು ಹೇಗಿರುತ್ತೆ ಅಂತ ಕೇಳ್ಬೋದು. ಒಂದು ಲಾರ್ಜ್ ಮೆಜಾರಿಟಿ ಆಫ್ ದ ಪೇಷಂಟ್ಸಲ್ಲಿ ಯಾವುದೇ ಲಕ್ಷಣಗಳು ಇರಲಿಕ್ಕಿಲ್ಲ, ಅಬ್ಸಲ್ಯೂಟ್ಲಿ ನಾರ್ಮಲ್ ಥರ ಇರ್ತಾರೆ. ಒಂದು ರುಟೀನ್ ಚೆಕಪ್ಪಲ್ಲಿ ಏನಾದರೂ ಹೋದಾಗ ನೋಡಿದಾಗ ಒಂದು ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗುತ್ತೆ ಅದು ಏನೋ ಸಂಶಯ ಇದೆ, ಕ್ಯಾನ್ಸರ್ ಇದೆ ಅಂಥೇಳಿ. ಸೊ ಅಬ್ಸಲ್ಯೂಟ್ಲಿ ಏನೂ ಲಕ್ಷಣಗಳು ಇರಲಿಕ್ಕಿಲ್ಲ. ಎರಡನೇದಾಗಿ ಕೆಲವೊಂದು ಮೂತ್ರ ಮಾಡುವುದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಸಿಂಪ್ಟಮ್ಸ್ ಇರ್ಬೋದು. ಈ ಸಿಂಪ್ಟಮ್ಸ್ ಏನಿರುತ್ತೆ, ನಾಟ್ ಪರ್ಟಿಕ್ಯುಲರ್ಲಿ ಟು ಪ್ರಾಸ್ಟೇಟ್ ಕ್ಯಾನ್ಸರ್, ಬಟ್ ಪ್ರಾಸ್ಟೇಟದ್ದು ಯಾವುದೇ ಒಂದು ಕಾಯಿಲೆ ಇದ್ದರೂ ಇರ್ಬೋದು, ಬಟ್ ಪ್ರಾಸ್ಟೇಟ್ ಕಾಯಿಲೆ ಕ್ಯಾನ್ಸರ್ದು ಇದರಲ್ಲಿ ಇರಬಹುದು. ಫಾರ್ ಎಕ್ಸಾಂಪಲ್, ಅವ್ರಿಗೆ ಇರಿಟೇಷನ್ ಅಥವಾ ಒಂದು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ ನಾವು, ಜಾಸ್ತಿ ಪದೇ ಪದೇ ಹೋಗಿ ಯೂರಿನ್ ಪಾಸ್ ಮಾಡೋದು, ಆಮೇಲೆ ಅರ್ಜೆನ್ಸಿ ಇರುತ್ತೆ ಅಥವಾ ರಾತ್ರಿ ಟೈಮಲ್ಲಿ ಅದು ಪಾಸ್ ಮಾಡ್ತಿರ್ತಾರೆ, ಮತ್ತು ಕೆಲವೊಬ್ರಿಗೆ ಸ್ಟ್ರೀಮ್ ಯೂರಿನರಿ ಸ್ಟ್ರೀಮೇ ಅಗ್ದಿ ಸ್ಲೋ ಆಗಿ ಬರುತ್ತೆ, ಮತ್ತು ಏನೋ ಒಂದು ಇನ್ಕಂಪ್ಲೀಟಾಗಿ ನಾವು ಯೂರಿನ್ ಪಾಸ್ ಮಾಡಿದ್ದೀವಿ ಅನಿಸ್ತಾ ಇರುತ್ತೆ, ಹೆಸಿಟೆನ್ಸಿ, ಮತ್ತು ಬಿಟ್ಬಿಟ್ಟು ಪಾಸ್ ಆಗೋದು, ಈ ಥರ ಕೆಲವೊಂದು ಲಕ್ಷಣಗಳಿರ್ತವೆ. ಮತ್ತು ಇನ್ನು ಕೆಲವರಲ್ಲಿ ಮೂತ್ರ ಪಾಸ್ ಮಾಡುವಾಗ ಅದರಲ್ಲಿ ರಕ್ತ ಕಾಣಿಸ್ಕೋಬೋದು, ಇನ್ನು ಕೆಲವರಿಗೆ ರಿಪೀಟೆಡ್ ಇನ್ಫೆಕ್ಷನ್ಸ್ ಇರ್ಬೋದು, ಮತ್ತು ಇನ್ನು ಕೆಲವರಲ್ಲಿ ಅದು ತುಂಬ ಅಡ್ವಾನ್ಸ್ ಡಿಸೀಸ್, ಆಲ್ರೆಡಿ ಹಬ್ಕೊಂಬಿಟ್ಟಿರುತ್ತೆ ಮೈ ತುಂಬ, ಆ ಥರ ಕಂಡೀಷನ್ಸಲ್ಲಿ ಬೋನ್ ಪೇನ್ ಆಗಿರ್ಬೋದು, ಬೋನ್ ಫ್ರ್ಯಾಕ್ಚರ್ ಅಥವಾ ಯಾವ ಅಂಗಗಳಿಗೆ ಅದು ಸ್ಪ್ರೆಡ್ ಆಗಿದೆ ಅದರ ಪ್ರಕಾರ ಅದರ ಲಕ್ಷಣಗಳು ಕಾಣಿಸ್ಬೋದು. ಫಾರ್ ಎಕ್ಸಾಂಪಲ್, ಬ್ರೈನಿಗೆ ಸ್ಪ್ರೆಡ್ ಆಗಿದ್ದಾದರೆ ಅವ್ರಿಗೆ ಸಿಜರ್ಸ್ ಅಂತ ಹೇಳ್ತೀವಿ, ಆ ಥರ ಇರ್ಬೋದು. ಸೊ ಈ ಥರ ಈ ಕಾಯಿಲೆಗಳ ಲಕ್ಷಣ ಇರುವಾಗ ಅದರದ್ದು ತಪಾಸಣೆ ನಾವು ಹೇಗೆ ಮಾಡ್ತೀವಿ, ಅದರ ಚೆಕಪ್ ಹೇಗೆ ಮಾಡ್ತೀವಿ, ಅದಕ್ಕೆ ಪೇಷಂಟ್ ಸಿಂಪ್ಟಮ್ಸ್, ಅವ್ರ ಲಕ್ಷಣಗಳು ಏನು ಹೇಳ್ತಾರೆ ಅದನ್ನು ಫಸ್ಟ್ ಕೇಳ್ತೀವಿ, ಆಮೇಲೆ ಆ ಪ್ರಾಸ್ಟೇಟ್ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ. ಕೆಲವೊಂದು ಬೇಸಿಕ್ ಯೂರಿನ್ ಟೆಸ್ಟ್, ಬ್ಲಡ್ ಟೆಸ್ಟ್ ಎಲ್ಲ ಇರ್ತವೆ, ಬೇಸಿಕ್ ಯೂರೋಫ್ಲೋಮೆಟ್ರಿ ಅಂತ ನಾವು ಒಂದು ಫ್ಲೋ ಟೆಸ್ಟ್ ಮಾಡ್ತೀವಿ, ಆಮೇಲೆ ಕೆಲವೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿರ್ತೀವಿ ಇನಿಷಿಯಲಿ. ಸೊ ಇದರಲ್ಲಿ ಮಾಡುವಾಗ ನಮಗೆ ಒಂದು ರಫ್ ಐಡಿಯಾ ಬರುತ್ತೆ. ಇದರಲ್ಲಿ ಎಸ್ಪೆಷಲಿ ಬ್ಲಡ್ ಟೆಸ್ಟ್, ಅದು PSA ಅನ್ನೋದು ಒಂದು ಪರ್ಟಿಕ್ಯುಲರ್ ಬ್ಲಡ್ ಟೆಸ್ಟು, ಕ್ಯಾನ್ಸರ್ ಇರುವ ಪೇಷಂಟ್ಸಲ್ಲಿ ಇದರ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಇರುತ್ತೆ, ಆವಾಗ ನಮಗೆ ಸಂಶಯ ಬರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ನೋಡಿಕೊಂಡು ನಾವು ಕೆಲವೊಂದು ಎಕ್ಸ್ಟ್ರಾ ಸ್ಪೆಷಲ್ ಟೆಸ್ಟ್ ಕೂಡ ಮಾಡಬೇಕಾಗತ್ತೆ, ಅದನ್ನು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈ ಸ್ಪೆಷಲ್ ಟೆಸ್ಟ್ ಅಂತಂದರೆ ಒಂದು ಅಡ್ವಾನ್ಸ್ಡ್ ಎಮ್ ಆರ್ ಐ ಸ್ಕ್ಯಾನ್ ಬರುತ್ತೆ. ಸೊ ಅದರಲ್ಲಿ ನಾವು ಕ್ಲಿಯರಾಗಿ ಹೇಳ್ಬೋದು ಹೌದು ಇದರಲ್ಲಿ ಕ್ಯಾನ್ಸರ್ನ ಸಾಧ್ಯತೆಗಳು ಇದೆಯೋ ಇಲ್ವೋ ಅಂಥೇಳಿ. ಅದರಲ್ಲೂ ಕೂಡ ಸಾಧ್ಯತೆಗಳು ಜಾಸ್ತಿ ಇದ್ದಾಗ ಪ್ರೋಸ್ಟೇಟ್ ಬಯಾಪ್ಸಿ ಮಾಡಬೇಕಾಗತ್ತೆ, ಅದು ಗೋಲ್ಡ್ ಸ್ಟ್ಯಾಂಡರ್ಡ್. ಅದರಲ್ಲಿ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಅದು ಕ್ಯಾನ್ಸರ್ ಇದೆಯೋ ಇಲ್ವೋ ಅಂಥೇಳಿ. ಹಾಗೆ ಕ್ಯಾನ್ಸರ್ ತುಂಬ ಸ್ಪ್ರೆಡ್ ಆಗಿದ್ದಲ್ಲಿ ಕೆಲವೊಂದು ಬೋನ್ ಸ್ಕ್ಯಾನ್ ಮಾಡಬೇಕಾಗತ್ತೆ. ಇನ್ನೂ ಕೆಲವೊಂದು ಅಡ್ವಾನ್ಸ್ ಮೊಡಾಲಿಟಿ ಲೈಕ್ ಪೆಟ್ ಸಿ ಟಿ ಸ್ಕ್ಯಾನ್ನಲ್ಲೆಲ್ಲ ಮಾಡಿದರೆ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅನ್ನೋ ಒಂದು ಅಂಶಗಳು ಗೊತ್ತಾಗುತ್ತೆ. ಸೊ ಇದೆಲ್ಲ ಒಂದು ಹಿಸ್ಟ್ರಿ ಎಕ್ಸಾಮಿನೇಷನ್ ಇವೆಲ್ಲ ಮಲ್ಟಿಪಲ್ ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗ್ ಇದರೆಲ್ಲ ಮಾಡೋದ್ರಿಂದ ನಮ್ಗೇನು ಗೊತ್ತಾಗುತ್ತೆ ಅವರಲ್ಲಿ ಕ್ಯಾನ್ಸರ್ ಇದೆಯೋ ಇಲ್ವೋ. ಮತ್ತು ಎರಡನೇದಾಗಿ ಯಾವ ಗ್ರೇಡ್ ಇದೆ, ಸಣ್ಣ ಪ್ರಮಾಣದಲ್ಲಿದೆಯಾ ಜಾಸ್ತಿ ಪ್ರಮಾಣದಲ್ಲಿದೆಯಾ, ಲೋ ಗ್ರೇಡ್ ಅಥವಾ ಹೈ ಗ್ರೇಡ್ ಅಂತ ಹೇಳ್ತೀವಿ. ಮತ್ತು ಜನ್ರಲ್ಲಾಗಿ ಎಲ್ಲರೂ ಸ್ಟೇಜ್ ಅಂತ ಮಾತಾಡ್ತಾರೆ ಕ್ಯಾನ್ಸರ್ ಬಂದಾಗ. ಸೊ ಯಾವ ಸ್ಟೇಜಲ್ಲಿದ್ದಾರೆ, ಸ್ಟೇಜ್ ಒನ್ ಟು ಸ್ಟೇಜ್ ಫೋರ್, ಅದು ಗೊತ್ತಾಗತ್ತೆ. ಕ್ಯಾನ್ಸರ್ ತುಂಬ ಆಲ್ರೆಡಿ ಹರಡ್ ಹೋಗಿದೆಯಾ ಹೇಗೆ, ಅದು ಗೊತ್ತಾಗತ್ತೆ. ಸೊ ಈ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕಂತಂದರೆ ಯಾವ ಸ್ಟೇಜಲ್ಲಿದೆ ಅನ್ನೋದು ಗೊತ್ತಾಗತ್ತೆ ಇದರೆಲ್ಲ ಟೆಸ್ಟ್ ಮೂಲಕ. ಸೊ ಹಾಗಾದರೆ ಈ ಸ್ಟೇಜಸ್ ಅಂದರೆ ಯಾವುದೆಲ್ಲ? ಫೋರ್ ಸ್ಟೇಜಸ್. ಮೊದಲೇ ಸ್ಟೇಜಲ್ಲಿ ಏನಿರುತ್ತೆ, ಕ್ಯಾನ್ಸರ್ ಪ್ರೋಸ್ಟೇಟ್ ಅದು ಗ್ರಂಥಿಯಲ್ಲಿ ಮಾತ್ರ ಇರುತ್ತೆ. ಎರಡನೇ ಸ್ಟೇಜ್ ಅಂತಂದರೆ ಅದು ಗ್ರಂಥಿಯಲ್ಲೇ ಇರುತ್ತೆ, ಬಟ್ ಮೋರ್ ದ್ಯಾನ್ ಸ್ಟೇಜ್ ಒನ್. ಇನ್ನು ಮೂರನೇ ಸ್ಟೇಜಲ್ಲಿ ಅದು ಅಲ್ಲಿ ಅಕ್ಕಪಕ್ಕದ ಅಂಗಾಂಗಗಳಿಗೆ ಸ್ಪ್ರೆಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲೇ ಬ್ಲಡರ್ ಇರ್ಬೋದು, ಸಮಯನಲ್ ಸೈಕಲ್ಲು, ಮತ್ತು ಮೋಷನ್ ಪಾಸ್ ಮಾಡೋಕ್ಕಿರುವ ದೊಡ್ಡ ಕರಳಿರ್ಬೋದು, ಅಲ್ಲಿಗೆ ಹರ್ಕೊಂಡಿರತ್ತೆ ಸ್ಟೇಜ್ ತ್ರೀ. ಇನ್ನು ಸ್ಟೇಜ್ ಫೋರ್ ಅಂತಂದರೆ ದೇಹದ ವಿವಿಧ ಅಂಗಾಂಗಗಳಿಗೆ ಸ್ಪ್ರೆಡ್ ಆಗಿಬಿಟ್ಟಿರತ್ತೆ. ಕಾಮನ್ಲಿ ಮೋಸ್ಟ್ ಕಾಮನ್ಲಿ ಬೋನ್ಸ್ಗೆ, ವರ್ಟಿಬ್ರಲ್ ಬೋನ್ ಇರ್ಬೋದು ಅಥವಾ ಯಾವುದೋ ಕೈಕಾಲಿನ ಬೋನ್ಸ್ಗೆ ಇರ್ಬೋದು. ಮತ್ತು ಅದೇ ಥರ ಇದು ಜಠರ ಲಿವರ್ಗೆ ಸ್ಪ್ರೆಡ್ ಆಗಿರ್ಬೋದು, ಲಂಗ್ಸ್ ಅಥವಾ ಈವನ್ ಬ್ರೈನ್. ಸೊ ಈ ಯಾವ ಸ್ಟೇಜಲ್ಲಿದೆ ಅನ್ನೋದು ನಮ್ಗೆ ಗೊತ್ತಾದ ತಕ್ಷಣ ನಾವು ಆವಾಗ ಪೇಷಂಟ್ ಜೊತೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಸೊ ಈ ಕಾಯಿಲೆಗೆ ನಮಗೀಗ ಸ್ಟೇಜ್ ಯಾವುದಿದೆ ಅಂತ ಗೊತ್ತಾಯಿತು, ಅದಕ್ಕೆ ಮುಂದೆ ಏನು ವಿಚಾರ ಮಾಡಬೇಕು ನಾವು, ಯಾವುದು ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಸೊ ಲಭ್ಯವಿರುವ ಚಿಕಿತ್ಸೆ ಆಪ್ಷನ್ಸ್ಗಳು ಯಾವುದಿಲ್ಲ, ಒಂದು ನಾಲ್ಕೈದು ಆಪ್ಷನ್ಸ್ ಇದೆ, ನಾನು ಹೇಳ್ತೀನಿ. ಇವತ್ತಿನ ಈ ಟಾಪಿಕ್ನ ಮೇನ್ ಒಂದು ಪಾಯಿಂಟ್ ಅಂತಂದರೆ ಇದೆ, ಈ ಪ್ರೋಸ್ಟೇಟ್ ಗ್ರಂಥಿಯ ಕ್ಯಾನ್ಸರ್ಗೆ ಲಭ್ಯವಿರುವ ಚಿಕಿತ್ಸೆಗಳು ಯಾವುದಿಲ್ಲ. ಸೊ ಮೊದಲೇದಾಗಿ ಒಂದನೇದು ಒಂದು ಅಬ್ಸರ್ವೇಷನ್ ಮೆಥಡ್ ಅಂತ, ಎರಡನೇದು ಸರ್ಜರಿ ಆಪರೇಷನ್, ಮೂರನೇದು ರೇಡಿಯೋಥೆರಪಿ, ನಾಲ್ಕನೇದಾಗಿ ಹಾರ್ಮೋನ್ ಟ್ರೀಟ್ಮೆಂಟ್, ಐದನೇದಾಗಿ ಕೀಮೋಥೆರಪಿ. ಸೊ ಇವೆಲ್ಲ ಮೇನ್ ಐದು ಮೊಡಾಲಿಟಿ ಆಫ್ ದ ಟ್ರೀಟ್ಮೆಂಟ್. ಸೊ ಇಷ್ಟೊಂದು ಆಪ್ಷನ್ಸ್ ಇದ್ದಾಗ ನಾವು ಪೇಷಂಟ್ಸ್ಗೆ ನಾವು ಇದನ್ನು ಡಿಸ್ಕಸ್ ಮಾಡುವಾಗ ಸೊ ಯಾವುದು ಒಂದು ಪರ್ಟಿಕ್ಯುಲರ್ ಮೊಡಾಲಿಟಿಯನ್ನು ಚೂಸ್ ಮಾಡಬೇಕು ಅನ್ನೋದು ಒಂದು ಡಿಸ್ಕಷನಿಗೆ ಬರುತ್ತೆ. ಸೊ ಆವಾಗ ನಾವು ಈ ನಮ್ಮ ಟೆಸ್ಟ್ ಮುಖಾಂತರ ಬಂದಿರುವ ಕೆಲವೊಂದು ಕ್ಯಾನ್ಸರ್ನ ಲಕ್ಷಣಗಳನ್ನೆಲ್ಲ ಪರಿಗಣಿಸಿ, ಮತ್ತು ಪೇಷಂಟ್ ಏಜ್ ಹೇಗಿದೆ, ಅವ್ರದ್ದು ಫಿಟ್ನೆಸ್ ಹೇಗಿದೆ, ಟ್ಯೂಮರ್ ಯಾವ ಗ್ರೇಡಲ್ಲಿದೆ, ಯಾವ ಸ್ಟೇಜಲ್ಲಿದೆ, ಮತ್ತು ಪೇಷಂಟ್ ಯಾವ ಮೊಡಾಲಿಟಿ ಆಫ್ ದ ಟ್ರೀಟ್ಮೆಂಟನ್ನು ಚೂಸ್ ಮಾಡ್ತಾರೆ ಅವನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಅವ್ರಿಗೆ ಯಾವುದು ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಇರುತ್ತೆ ಅದನ್ನು ನಾವು ಹೇಳ್ತೀವಿ. ಸೊ ಈ ಟ್ರೀಟ್ಮೆಂಟನ್ನು ಬ್ರೀಫಾಗಿ ನಾನು ಹೇಳಬೇಕಂತಂದರೆ ಒಂದು ಅಬ್ಸರ್ವೇಷನ್ ಮೆಥಡ್ ಅಂತ ಹೇಳಿದೆ. ಇದರಲ್ಲಿ ಯಾರಿಗೆ ಸ್ವಲ್ಪ ಲೋ ಗ್ರೇಡ್ ಕ್ಯಾನ್ಸರ್ ಇರುತ್ತೆ, ಮತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿ ಸ್ವಲ್ಪ ಕಡಿಮೆ ಇರುತ್ತೆ, ಅಥವಾ ಅವ್ರದ್ದು ಬೇರೆ ಕಾಯಿಲೆಗಳು ತುಂಬ ಇರ್ತವೆ, ಆಪರೇಷನ್ ಮಾಡೋದಕ್ಕೆ ಅಷ್ಟೊಂದೆಲ್ಲ ಫಿಟ್ ಇರಲ್ಲ, ಸೊ ಆ ಥರ ಕೆಲವೊಂದು ಪೇಷಂಟ್ಸಲ್ಲಿ ರೆಗ್ಯುಲರ್ ಬ್ಲಡ್ ಟೆಸ್ಟು, ಸ್ಕ್ಯಾನಿಂಗು ಅಥವಾ ಬಯಾಪ್ಸಿ ಅದು ಮಾಡ್ಕೊಂಬಿಟ್ಟು ಅವ್ರನ್ನ ಜಸ್ಟ್ ಅಬ್ಸರ್ವೇಷನಲ್ಲಿ ಇಡ್ತೀವಿ. ಮತ್ತು ಎರಡನೇದಾಗಿ ಹೇಳಬೇಕು ಅಂತಂದರೆ ಇದು ಸರ್ಜರಿ ಟ್ರೀಟ್ಮೆಂಟ್ ಅಂತ. ಸ್ಟೇಜ್ ಒನ್ ಮತ್ತು ಸ್ಟೇಜ್ ಟೂ ಅಲ್ಲಿ ಯಾವಾಗ ಕ್ಯಾನ್ಸರ್ ಗ್ರಂಥಿ ಮಾತ್ರದಲ್ಲಿ ಇರುತ್ತೆ ಆ ಗ್ರಂಥಿಯನ್ನೇ ತೆಗೆದುಬಿಟ್ರೆ ಕ್ಯಾನ್ಸರ್ನಿಂದ ಕ್ಯೂರ್ ಆಗುತ್ತೆ, ಇಟ್ಸ್ ಅ ಕ್ಯೂರೇಟಿವ್ ಟ್ರೀಟ್ಮೆಂಟ್. ಸೊ ಇದನ್ನು ಮಾಡೋದಕ್ಕೆ ಓಪನ್ ಸರ್ಜರೀಸ್ ಇದೆ, ಕೀ ಹೋಲ್ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಆಪ್ಷನ್ಸ್ ಇದಾವೆ. ಈಗ ಅಡ್ವಾನ್ಸ್ ಟೆಕ್ನಾಲಜಿ ರೊಬೋಟಿಕ್ ಸರ್ಜರಿ ಅನ್ನೋ ಕೂಡ ಆಪ್ಷನ್ಸ್ ಕೂಡ ಬಂದಿದೆ. ಸೊ ಇನ್ನು ಕೆಲವೊಬ್ಬರಲ್ಲಿ ಯಾವಾಗ ಮೂತ್ರ ಬರೋಕ್ಕೆ ತುಂಬ ಕಡಿಮೆ ಸ್ಲೋ ಆಗಿ ಬರ್ತಾಯಿದೆ ಅಥವಾ ಮೂತ್ರ ಮಾಡೋಕೆ ಭಾಳ ಕಷ್ಟ ಆಗುತ್ತೆ ಆ ಟೈಮಲ್ಲಿ ನಾವು ಟಿ ಯು ಆರ್ ಪಿ ಅಂತ ಒಂದು ಮಾಡಿಬಿಟ್ಟು ಮೂತ್ರ ಬರುವ ಪ್ಯಾಸೇಜನ್ನು ಸ್ವಲ್ಪ ಕ್ಲಿಯರ್ ಮಾಡ್ತೀವಿ. ಅದು ಕೂಡ ಒಂದು ಸರ್ಜಿಕಲ್ ಟ್ರೀಟ್ಮೆಂಟ್ ಮಾಡುವುದು. ಇನ್ನು ಮೂರನೇದಾಗಿ ಒಂದು ರೇಡಿಯೇಷನ್ ಟ್ರೀಟ್ಮೆಂಟ್ ಅಂತ ಬರುತ್ತೆ. ಇದು ಕೂಡ ವೆರಿ ಎಫೆಕ್ಟಿವ್ ಟ್ರೀಟ್ಮೆಂಟ್, ಅಪ್ ಟು ಸ್ಟೇಜ್ ತ್ರೀ ತನಕ ನಾವು ಇದನ್ನು ಕೊಡ್ಬೋದು. ಈಗ ಮಾಡರ್ನ್ ಟೆಕ್ನಾಲಜಿಯಿಂದಾಗಿ ತುಂಬ ಪ್ರಿಸೈಸ್ ಆಗಿ ರೇಡಿಯೇಷನನ್ನು ಅವರು ಪ್ರೋಸ್ಟೇಟ್ ಗ್ರಂಥಿ ಕೊಡ್ತಾರೆ. ಸೊ ವೆರಿ ಎಫೆಕ್ಟಿವ್ ಟ್ರೀಟ್ಮೆಂಟ್, ಅದೊಂದು ಸಪ್ರೇಟ್ ಬ್ರ್ಯಾಂಚೇ ಇದೆ ಈಗ. ಸೊ ದಟ್ ಈಸ್ ಆಲ್ಸೋ ಒನ್ ಗುಡ್ ಆಪ್ಷನ್. ಆಮೇಲೆ ನಾಲ್ಕನೇದಾಗಿ ನೋಡೋದೇ ಹಾರ್ಮೋನ್ ಥೆರಪಿ. ಸೊ ಈಗ ಹಾರ್ಮೋನ್ ಥೆರಪಿ ಅಂತಂದರೆ ಈಗ ಪ್ರೋಸ್ಟೇಟ್ ಕ್ಯಾನ್ಸರು ಅದು ಪುರುಷರಲ್ಲಿ ಟೆಸ್ಟೋಸ್ಟೆರೋನ್ ಅನ್ನುವ ಒಂದು ಹಾರ್ಮೋನಿನ ಇನ್ಫ್ಲೂಯೆನ್ಸಲ್ಲಿ ಬೆಳೀತಾ ಇರುತ್ತೆ. ಸೊ ಈ ಕ್ಯಾನ್ಸರ್ ಕಂಟ್ರೋಲ್ ಮಾಡಬೇಕಂತಂದರೆ ಅದು ಟೆಸ್ಟೋಸ್ಟೆರೋನ್ ಅಂಶವನ್ನು ಸ್ವಲ್ಪ ನಾವು ಕಡಿಮೆ ಮಾಡಬೇಕಾಗತ್ತೆ. ಸೊ ಅದನ್ನು ಕಡಿಮೆ ಮಾಡೋದಕ್ಕೆ ನಮ್ಮ ಹತ್ರ ಎರಡು ವಿಧಾನಗಳಿದ್ದಾವೆ, ಒಂದು ಇಂಜೆಕ್ಷನ್ ಮೂಲಕ, ಇನ್ನೊಂದು ಅದು ಸಿಕ್ರೀಟ್ ಆಗ್ತಿರುವ ಒಂದು ಗ್ರಂಥಿ, ಅದು ಟೆಸ್ಟಿಸ್ ಅಥವಾ ವೃಷಣ ಅಂತ ಏನು ಹೇಳ್ತೇವಲ್ಲ ಅದನ್ನು ತೆಗೆಯೋದು. ಸೊ ದೇರ್ ಆರ್ ಮಲ್ಟಿಪಲ್ ಇಂಜೆಕ್ಷನ್ಸ್ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಮಲ್ಟಿಪಲ್ ಇಂಜೆಕ್ಷನ್ಸ್ ಅವೈಲೇಬಲ್ ಇರುತ್ತೆ. 3 ತಿಂಗಳಿಗೊಂದ್ಸತಿ 6 ತಿಂಗಳಿಗೊಂದ್ಸತಿ ಆ ಥರ ಕೊಟ್ಬಿಟ್ಟು ಆ ಹಾರ್ಮೋನನ್ನು ಕಡಿಮೆ ಇಡ್ಬೋದು, ಅಥವಾ ಡೈರೆಕ್ಟ್ಲಿ ಅದು ವೃಷಣವನ್ನೇ ಆಪರೇಷನ್ ಮಾಡಿ ಒಮ್ಮೆ ತೆಗೆದುಬಿಟ್ಟು ಅದರಿಂದನೂ ಟೆಸ್ಟೋಸ್ಟೆರೋನ್ ಕಡಿಮೆ ಮಾಡಿ ಪ್ರೋಸ್ಟೇಟ್ ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ಬೋದು. ಸ್ವಲ್ಪ ಅಡ್ವಾನ್ಸ್ಡ್ ಕೆಲವೊಂದು ಬೇರೆ ಹಾರ್ಮೋನ್ ಟ್ರೀಟ್ಮೆಂಟ್ ಕೂಡ ಅವೈಲೇಬಲ್ ಇದೆ, ಅದನ್ನು ಪೇಷಂಟನ ಕಂಡೀಷನ್ ಅವ್ರದ್ದು ಕ್ಯಾರೆಕ್ಟರ್ಸ್ ನೋಡಿ ನಾವು ಡಿಸೈಡ್ ಮಾಡ್ತೀವಿ. ಇನ್ನು ಕೀಮೋಥೆರಪಿ ಅಂತ ಹೇಳ್ತೀವಿ, ಯಾವಾಗ ಸ್ಟೇಜ್ 4 ಅಥವಾ ತುಂಬ ಜಾಸ್ತಿ ಸ್ಪ್ರೆಡ್ ಆಗಿಬಿಟ್ಟಿದೆ, ಬೇರೆ ಯಾವುದೂ ಟ್ರೀಟ್ಮೆಂಟ್ ಕೊಡೋಕ್ಕೆ ಬರೋದಿಲ್ಲ ಅಥವಾ ಈವನ್ ಹಾರ್ಮೋನ್ ಟ್ರೀಟ್ಮೆಂಟ್ ಕೂಡ ಅಷ್ಟೊಂದು ಎಫೆಕ್ಟಿವ್ ಆಗ್ತಾ ಇಲ್ಲ, ಸೊ ಆ ಥರ ಕಂಡೀಷನ್ಸಲ್ಲಿ ನಾವು ಪೇಷಂಟ್ ಸ್ವಲ್ಪ ಫಿಟ್ ಇದ್ದಾರೆ ಅಂತಂದರೆ ಕೀಮೋಥೆರಪಿ ಕೂಡ ಕನ್ಸಿಡರ್ ಮಾಡ್ತೀವಿ. ಕೆಲವೊಂದು ನ್ಯೂವರ್ ಮಾಡಾಲಿಟಿ ಟ್ರೀಟ್ಮೆಂಟ್ಸ್ ಕೂಡ ಇದಾವೆ, ಲೈಕ್ ಇಮ್ಯುನೋಥೆರಪಿ, ಇಮ್ಯೂನ್ ಸಿಸ್ಟಮನ್ನು ಬೂಸ್ಟ್ ಮಾಡಿ ಕ್ಯಾನ್ಸರ್ ಫೈಟ್ ಮಾಡುವಂಥ ಕೆಲವು ನ್ಯೂವರ್ ಮಾಡಾಲಿಟೀಸ್ ಬರ್ತಾ ಇದ್ದಾವೆ, ಬಟ್ ಪ್ರೆಸೆಂಟ್ಲಿ ತುಂಬ ಕಾಸ್ಟ್ಲಿ ಇದೆ. ಸೊ ಇನ್ ಬ್ರೀಫಾಗಿ ಹೇಳಬೇಕಂತಂದರೆ ಸಂಕ್ಷಿಪ್ತವಾಗಿ ಪೇಷಂಟ್ ಯಾವ ಥರ ನಮಗೆ ಪ್ರೆಸೆಂಟೇಷನಾಗಿ ಬರ್ತಾರೆ, ಅವ್ರದ್ದು ಲಕ್ಷಣಗಳೇನಿದೆ, ಹಾಗೆ ಅವರು ಏಜ್ ಹೇಗಿದೆ, ಅವ್ರದ್ದು ಫಿಟ್ನೆಸ್ ಹೇಗಿದೆ, ಅವ್ರಿಗೆ ಬೇರೆ ಕಾಯಿಲೆಗಳು ಹೇಗಿದ್ದಾವೆ, ಯಾವ ಥರ ಲೋ ಗ್ರೇಡ್ ಕ್ಯಾನ್ಸರ್ ಇದೆಯಾ, ಹೈ ಗ್ರೇಡ್ ಕ್ಯಾನ್ಸರ್ ಇದೆಯಾ, ಸೊ ಇವನ್ನೆಲ್ಲ ನೋಡ್ಕೊಂಬಿಟ್ಟು ನಾವು ಅದು ಒಂದು ಟ್ರೀಟ್ಮೆಂಟ್ ಪ್ಯಾಟರ್ನನ್ನು ಅವ್ರಿಗೆ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಸೊ ಇನ್ನು ಕೆಲವೊಬ್ಬರಲ್ಲಿ ಆಪರೇಷನ್ನೇ ಮಾಡೋಕ್ಕೆ ಬರಲ್ಲ, ಅವರು ತುಂಬ ಎಂಡ್ ಸ್ಟೇಜಲ್ಲಿ ಇದ್ದಾರೆ, ಆ ಥರ ಇದ್ದಾರೆ ಅಂತಂತಂದರೆ ಕೆಲವೊಂದು ಪ್ಯಾಲಿಯೇಟಿವ್ ಕೇರ್ ಅಂತ ಇದೆ, ಯಾವಾಗ ಪೇನ್ ತುಂಬ ಇದೆ ಸೊ ಅವ್ರನ್ನ ಪೇನ್ ಫ್ರೀ ಇರೋದು, ಇನ್ನು ಎಷ್ಟು ದಿನ ಇರ್ತಾರೆ ಅಷ್ಟು ದಿನವೂ ಅವ್ರನ್ನ ಕಂಫರ್ಟಬಲ್ ಆಗಿ ಇಡೋದನ್ನು ನಾವು ಫೋಕಸ್ ಮಾಡಿ ಅವ್ರಿಗೆ ಆ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಸೊ ಇದು ಒಂದು ಪ್ರೋಸ್ಟೇಟ್ ಕ್ಯಾನ್ಸರ್ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ. ಥ್ಯಾಂಕ್ ಯು. ಆತ್ಮೀಯ ಕೇಳುಗರೆ, ಡಾಕ್ಟರು ಹೇಳಿದ ಮಾಹಿತಿಗಳನ್ನೆಲ್ಲ ನೀವು ಕೇಳಿದ್ದೀರಿ. ನಿಮ್ಮ ಪ್ರಶ್ನೆಗಳನ್ನು ನಾವು ತೆಗೆದುಕೊಳ್ತೀವಿ. ನಮ್ಮ ಫೋನ್ ನಂಬರ್ಗಳು ಈ ರೀತಿ ಇವೆ: 244-344-14, 244-344-15 ಹಾಗೂ 244-341-6. ಧಾರವಾಡದ STD ಕೋಡ್ 0836. ಕೇಳುಗರೆ, ನಿಮ್ಮ ಪ್ರಶ್ನೆಗಳ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಸರ್, ಈಗ ಯಾವುದೇ ಕ್ಯಾನ್ಸರ್ಗೂ ಒಂದು ಕಾರಣ ಅಂತ ಇರ್ತದೆ. ತಂಬಾಕು ಬಹಳ ತಿಂತಾರೆ, ಜೀವನ ಶೈಲಿ ಸರಿ ಇಲ್ಲ ಅನ್ನೋದನ್ನು ನಾವು ಕೇಳ್ತಾ ಇರ್ತೀವಿ. ಈ ಕ್ಯಾನ್ಸರ್ಗೆ ಆ ರೀತಿಯ ಏನು ಕಾರಣಗಳು ಇವೆ ಅಂತ? ಕರೆಕ್ಟ್, ಇದು ಮೆಜಾರಿಟಿ ಜೆನೆಟಿಕ್ಸ್ ಅಂತ ನಾನು ಹೇಳಿದೆ, ಅಲ್ಲಿಂದ ಆಗುವ ಮ್ಯೂಟೇಷನಿಂದ ಒಂದು ಉತ್ಪತ್ತಿ ಆಗುವಂಥ ಒಂದು ಕ್ಯಾನ್ಸರ್. ಕೆಲವೊಬ್ಬರಿಗೆ ಫ್ಯಾಮಿಲಿಯಲ್ಲೇ ಈ ಥರ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ಸ್ಪೊರಾಡಿಕ್ ಆಗಿ ಆಗುತ್ತೆ. ಅದು ಅದನ್ನು ಬಿಟ್ಬಿಟ್ಟು ಈಗ ನೀವೇನು ಹೇಳಿದಿರಿ ಅದು ತಂಬಾಕು ಅಂತ ಹೇಳಿ, ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಎಷ್ಟೊಂದು ಜನದಲ್ಲಿ ನಾವು ನೋಡಿದ್ದೀವಿ ಇದು ಟೊಬ್ಯಾಕೋ ಅಥವಾ ತಂಬಾಕು ತುಂಬ ಲಾಂಗ್ ಟರ್ಮ್ ಸೇವನೆ ಮಾಡೋದ್ರಿಂದ ಅವರಲ್ಲಿ ಇದು ಕ್ಯಾನ್ಸರ್ನ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಅದೇ ಥರ ಮಾಡರ್ನ್ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತಾರೆ, ಕೆಲವೊಂದು ಅನ್ಹೆಲ್ದಿ ಲೈಫ್ ಸ್ಟೈಲ್ಸ್ ಇರುತ್ತೆ, ಕೆಲವೊಬ್ಬರಲ್ಲಿ ಬೊಜ್ಜು ಜಾಸ್ತಿ ಇರುತ್ತೆ ಅಥವಾ ಅನ್ಹೆಲ್ದಿ ಡೈಟ್ರಿ ಪ್ಯಾಟರ್ನ್ಸ್ ಇರುತ್ತೆ, ಮತ್ತು ಇನ್ನು ಕೆಲವೊಬ್ಬರಲ್ಲಿ ಡೈರಿ ಪ್ರಾಡಕ್ಟ್ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದನು ಇದು ಬರುವ ಸಾಧ್ಯತೆಗಳು ಇದ್ದಾವೆ ಅಂತೆಲ್ಲ ಹೇಳ್ತಾರೆ. ಸೊ ದೀಸ್ ಆರ್ ಸಮ್ ಆಫ್ ದ ರೀಸನ್ಸ್, ಬಟ್ ಸಮ್ ಆಫ್ ದಮ್ ಆರ್ ನಾಟ್ ವೆರಿ ಶ್ಯೂರ್. ಅದನ್ನು ಕ್ಲಿಯರ್ ಕಟ್ಟಾಗಿ ಇನ್ನೂ ಹೇಳೋಕ್ಕೆ ಆಗಿಲ್ಲ ಯಾರ ಕಡೆಯೂ. ಹಲೋ, ಹಲೋ, SDM ಡಾಕ್ಟರ್, ಹಲೋ, ಹಲೋ, ಹಲೋ, ಹಲೋ, ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಹೇಳಿ ಡಾಕ್ಟರ್ಗೆ ಪ್ರಶ್ನೆ. ನಮಸ್ತೆ. ಹಲೋ. ಹಾಂ, ಹಲೋ ಹೇಳಿ ಸರ್. ನಮಸ್ಕಾರ. ನಮಸ್ತೆ, ನಿಮ್ಮ ಪ್ರಶ್ನೆ ಕೇಳ್ರಿ. ಹಲೋ, ಹಲೋ ಸರ್, ತಮ್ಮ ಧ್ವನಿ ಕೇಳ್ತಾ ಇಲ್ಲ. ಹಾಂ, ಹಲೋ ಹೇಳಿ, ಹೇಳಿ, ಕೇಳಿಸ್ತಾ ಇದೆ ನನಗೆ, ಹೇಳಿ. ಹಲೋ, ಹಲೋ, ನಿಮ್ಮ ರೇಡಿಯೋ ಸೆಟ್ ಒಂಚೂರು ದೂರಿಟ್ಟು ಪ್ರಶ್ನೆ ಕೇಳ್ರಿ. ಹಲೋ, ಹಲೋ, ನಿಮ್ಮ ಧ್ವನಿ ನನಗೆ ಕೇಳ್ತಾ ಇದೆ. ಹಲೋ, ಹಲೋ, ನಿಮ್ಮ ಧ್ವನಿ ನನಗೆ ಕೇಳ್ತಾ ಇದೆ, ನಿಮ್ಮ ಪ್ರಶ್ನೆ ಕೇಳ್ರಿ. ಹಲೋ, ಹಲೋ, ಆತ್ಮೀಯ ಕೇಳುಗರೆ, ದೂರವಾಣಿ ಎಲ್ಲಿ ಸ್ವಲ್ಪ ತೊಂದರೆ ಉಂಟಾಗಿರೋದ್ರಿಂದ ನಿಮ್ಮ ಕರೆಗಳು ನಮಗೆ ಕೇಳಿಸ್ತಾ ಇಲ್ಲ. ಇನ್ನು ಸರ್, ಈಗ ಪ್ರೋಸ್ಟೇಟ್ ಕ್ಯಾನ್ಸರ್ನ ತಪಾಸಣೆ ಮಾಡುವಂತಹ ವಿಧಾನಗಳು ಯಾವುವು ಅಂತ ನಮ್ಮ ಕೇಳುಗರಿಗೆ ಇನ್ನೊಮ್ಮೆ ಹೇಳಬೇಕು ಅಂತ ಕೇಳ್ತೀನಿ. ನಾನು ಈಗಾಗಲೇ ಹೇಳಿದಾಗೆ ಪೇಷಂಟ್ಸ್ ಯಾವಾಗ ನಮ್ಮ ಹತ್ರ ಬರ್ತಾರೆ, ಅಪ್ರೋಚ್ ಮಾಡ್ತಾರೆ, ಅವ್ರು ಏನು ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳನ್ನು ಹೇಳ್ತಾರಲ್ಲ, ಫಸ್ಟ್ ಅವನ್ನ ನಾವು ಕ್ಲಿಯರ್ ಕಟ್ಟಾಗಿ ಕೇಳ್ತೀವಿ. ಈ ಲಕ್ಷಣಗಳು ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದಂತೆ ಅಂತ ಇರೋದಿಲ್ಲ. ಯೂಶ್ವಲಿ ಪ್ರಾಸ್ಟೇಟ್ ಗ್ರಂಥಿಯ ಕೆಲವೊಂದು ಅನೇಕ ಸಮಸ್ಯೆಗಳಿದ್ದಾವೆ, ಅವಕ್ಕೂ ಕೂಡ ಈ ಅವರಲ್ಲೂ ಕೂಡ ಈ ಲಕ್ಷಣಗಳು ಕಾಣಿಸ್ತವೆ. ಸೊ ಅವ್ರು ಹೇಳುವ ಸಿಂಪ್ಟಮ್ಸ್ ಆಗಲಿ, ಆಮೇಲೆ ಅದನ್ನು ನಾವು ಪ್ರಾಸ್ಟೇಟ್ ಒಂದು ಎಕ್ಸಾಮಿನೇಷನ್ ಮಾಡ್ತೀವಿ. ಅದಾದ ತಕ್ಷಣ ಕೆಲವೊಂದು ಬೇಸಿಕ್ ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಎಲ್ಲ ಇರುತ್ತೆ, ಮತ್ತು ಸ್ಕ್ಯಾನಿಂಗ್ ಇರುತ್ತೆ. ಅದನ್ನು ಮಾಡಿದಾಗ ನಮಗೆ ಒಂದು ಐಡಿಯಾ ಬರುತ್ತೆ, ಹೌದು ಇದರಲ್ಲಿ ಇವ್ರ ಕ್ಯಾನ್ಸರ್ನ ಸಾಧ್ಯತೆಗಳು ಇದೆವೋ ಇಲ್ಲವೋ ಅಂಥೇಳಿ. ಫಾರ್ ಎಕ್ಸಾಂಪಲ್, ಬ್ಲಡ್ ಟೆಸ್ಟಲ್ಲಿ ಒಂದು ಸ್ಪೆಸಿಫಿಕ್ ಮಾರ್ಕರ್ ಇದೆ, PSA ಅಂತ ಹೇಳ್ತೀವಿ. ಅದನ್ನು ಮಾಡಿದಾಗ ಯಾವಾಗ ಅದರ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಅದು ಅವಾಗ ಕ್ಯಾನ್ಸರ್ನ ಸಂಶಯಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ಮುಂದೆ ಅವರಿಗೆ ಸ್ಪೆಷಲ್ ಅಡಿಷ್ನಲ್ ಟೆಸ್ಟ್ ಏನಾದರೂ ಬೇಕಾದರೆ ನಾವು MRI ಒಂದು ಸ್ಪೆಷಲ್ ಟೆಸ್ಟ್ ಇದೆ, ಅಡ್ವಾನ್ಸ್ಡ್ ಸ್ಕ್ಯಾನಿಂಗ್ MRI ಸ್ಕ್ಯಾನಿಂಗ್ ಮಾಡ್ತೀವಿ, ಆಮೇಲೆ ಪ್ರಾಸ್ಟೇಟ್ ಬಯಾಪ್ಸಿ ಮಾಡ್ತೀವಿ. ಇದನ್ನು ಮಾಡೋದ್ರಿಂದ ನಮಗೆ ಅವರಲ್ಲಿ ಕ್ಯಾನ್ಸರ್ ಇದೆಯೋ ಇಲ್ಲೋ ಅನ್ನೋದನ್ನು ಅಗ್ದಿ ನಿಜ ದೃಢವಾಗಿ ಹೇಳೋಕ್ಕಾಗತ್ತೆ. ಹಲೋ ಸರ್, ನಮಸ್ಕಾರ. ಹಾಂ ನಮಸ್ತೆ, ಹೇಳಿ. ನಮಸ್ಕಾರ ಸರ್. ನಮಸ್ತೆ ಹೇಳಿ. ಡಾಕ್ಟರ್ ಕೇಳ್ತಾ ಇದ್ದೆ ನೀವು ಹೇಳಿದ್ದು, ಕೇಳ್ರಿ ಪ್ರಶ್ನೆ. ಸರ್, ನಮ್ದೊಂದು ಪ್ರಶ್ನೆ ಸರ್. ಹಾಂ ಹೇಳಿ. ಈ ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಏನು ಕ್ಯಾನ್ಸರ್ ಸೆಲ್ ತಮ್ಮ ದೇಹದಲ್ಲಿ ಎಲ್ಲಾ ಕಡೆ ಹರಡದ ನಂತರ ಏನ್ ನೋವು ಬರ್ತಲ್ಲ ಸರ್, ಅದು ಹೌದು, ಆ ನೋವು ಯಾಕೆ ಬರ್ತದ ಮತ್ತೆ ಅದನ್ನ ತಡೆಗಟ್ಟಬೇಕಾದ್ರೆ ಏನ್ ಮಾಡ್ಬೇಕಂತ. ಅದಕ್ಕಿಂತ ಮುಂಚೆ ನೀವು ಯಾವೂರಿಂದ ಕರೆ ಮಾಡ್ತಾ ಇದ್ದೀರಿ ಮತ್ತು ನಿಮ್ಮ ಹೆಸರು ಹೇಳಬೇಕು. ಸರ್, ನಾವು ಬೆಳಗಾವಿಯಿಂದ ಮಾತಾಡೋದು ಸರ್, ಶಂಕರ್ ಸರ್ ಅಂತೇಳಿ. ಶಂಕರ್ ಅವರ ಡಾಕ್ಟರ್ ಉತ್ತರ ಕೊಡ್ತಾರೆ, ಕೇಳಿ. ಇದು ಕ್ಯಾನ್ಸರ್ ಜನರಲಿ ಏನಾಗುತ್ತೆ, ಇನಿಷಿಯಲ್ ಸ್ಟೇಜಸ್ಸಲ್ಲಿ ಕೆಲವೊಬ್ಬರಿಗೆ ಗೊತ್ತಾಗಲಿಕ್ಕಿಲ್ಲ, ಈವನ್ ಅಡ್ವಾನ್ಸ್ಡ್ ಸ್ಪ್ರೆಡ್ ಆಗಿರುತ್ತೆ ಅಂತ ಅಷ್ಟೇ ಅಲ್ಲ, ಈವನ್ ಸ್ವಲ್ಪ ಅಲ್ಲೇ ರೀಜನಲ್ ಆ ಗ್ರಂಥಿಯ ಅಕ್ಕಪಕ್ಕ ಅದು ಸ್ಪ್ರೆಡ್ ಆದಾಗಲೂ ಕೂಡ ನೋವು ಬರುವ ಸಾಧ್ಯತೆಗಳಿರುತ್ತೆ. ಯೂಶ್ವಲಿ ಏನಾಗುತ್ತೆ, ಅಲ್ಲಿ ನಿಯರ್ ಬೈ ಹತ್ತಿರದಲ್ಲಿರುವಂಥ ಯಾವುದಾದ್ರೂ ನರ್ವ್ಸ್ ಇರುತ್ತಲ್ಲ, ಆ ನರ್ವೆಲ್ಲ ಅದನ್ನು ಇನ್ಫಿಲ್ಟ್ರೇಷನ್ ಅಂತ ಹೇಳ್ತೀವಿ, ಆ ನರ್ವ್ ಮೂಲಕ ಅದು ಸ್ಪ್ರೆಡ್ ಆಗೋಕೆ ಒಂದೊಂದ್ಸತಿ ಚಾನ್ಸ್ ಇರುತ್ತೆ. ಸೊ ಯಾವಾಗ ನರ್ವ್ಸಿಗೆ ಎಫೆಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ ಅವಾಗ ನೋವು ಕಾಣಿಸ್ಕೊಳ್ಳುತ್ತೆ. ಅದೇ ಥರ ಯಾವುದೇ ಬೇರೆ ಆರ್ಗನಿಗೆ ಹೋದಾಗ ಅದು ನಾರ್ಮಲ್ ಆಗಿ ಆ ಕ್ಯಾನ್ಸರಲ್ಲಿ ಇರೋದಿಲ್ಲ, ನಾರ್ಮಲ್ ಪ್ಯಾಟರ್ನ್ ಆಫ್ ಆರ್ಗನ್ ಅಂತ ಏನು ಹೇಳ್ತೀವಿ ಅದು ಡಿಸ್ಟರ್ಬ್ಡ್ ಆಗುತ್ತೆ, ಅಲ್ಲಿಂದ ಕೆಲವೊಂದು ನರ್ವ್ಸಿಗೆಲ್ಲ ಡ್ಯಾಮೇಜ್ ಆಗುತ್ತೆ, ಅದರಿಂದ ಇರಿಟೇಷನ್ ಆಗುತ್ತೆ. ಸೊ ಅದರಿಂದ ಅವರಿಗೆ ನೋವಾಗುತ್ತೆ. ಫಾರ್ ಎಕ್ಸಾಂಪಲ್ ಬೋನ್ ಪೇನ್ ಅಂತ ಇರುತ್ತೆ, ಇದು ಕ್ಯಾನ್ಸರ್ಸಲ್ಲಿ ಆ್ಯಕ್ಚುಲಿ ವೆರಿ ಸಿವಿಯರ್. ಸೊ ಆ ಥರ ಕಂಡೀಷನ್ಸ್ನಲ್ಲಿ ಅದಕ್ಕೆ ಕೆಲವೊಂದು ಮೆಡಿಸಿನ್ಸ್ ಎಲ್ಲ ಇದ್ದಾವೆ, ಕೆಲವೊಂದು ರೇಡಿಯೇಷನ್ ಟ್ರೀಟ್ಮೆಂಟ್ ಕೊಡ್ಬೋದು, ಮತ್ತು ಅದನ್ನು ಸ್ಪೆಸಿಫಿಕ್ ಬೋನ್ ಸ್ಟ್ರೆಂಥನಿಂಗ್ ಅಥವಾ ಕೆಲವೊಂದು ಆರ್ಗನ್ ಸ್ಪೆಸಿಫಿಕ್ ಕೆಲವೊಂದು ಸಪೋರ್ಟಿವ್ ಅದರ ಮೆಡಿಸಿನ್ಸ್ ಕೂಡ ಅವೈಲೇಬಲ್ ಇದೆ, ಅದರಿಂದ ನಾವು ಕಂಟ್ರೋಲ್ ಮಾಡ್ಬೋದು. ಮೆಡಿಸಿನ್ಸ್, ರೇಡಿಯೇಷನ್, ಕೆಲವೊಂದು ಸಪೋರ್ಟಿವ್ ಅದರ್ ಮೆಡಿಸಿನ್ಸ್, ಇವೆಲ್ಲ ಅದಕ್ಕೆ ಆಪ್ಷನ್ಸ್ ಇರುತ್ತೆ. ಹಲೋ. ಹಲೋ, ರೇಡಿಯೋ ಡಾಕ್ಟರ್. ಹೌದು, SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಹೌದು, ನಿಮ್ಮ ಹೆಸರು, ಊರು ಹೇಳಿ, ಪ್ರಶ್ನೆ ಕೇಳಿ. ಹೇಳಿ ಹೇಳಿ. ಹಲೋ ಹಲೋ, ನಮಸ್ಕಾರ ಸರ್. ಹಾ ನಮಸ್ತೆ, ಹೇಳಿ. ದಾವಣಗೆರೆ ಸರ್, ವಿನುಗ ಪಾಟೀಲ. ಹಾ ಸರ್, ಈಗ ನೀವು ಹಾರ್ಮೋನ್ ಥೆರಪಿ ಹೇಳುವಾಗ, ಹೌದು, ಋಷನದ್ ರಿಪ್ಲೇಸ್ ಅಂದ್ರೆ ಅದನ್ನ ತೆಗೆಯುವುದು ಒಂದು ಆಪ್ಷನ್ ಹೇಳಿದ್ರಿ ಸರ್ ನೀವು. ಹೌದು ಹೌದು. ಅದ ಅದರ್ ಫಂಕ್ಷನ್ಸ್, ಈಗ ಬಾಡಿ ಕನೆಕ್ಟೆಡ್ ಅದರ್ ಫಂಕ್ಷನ್ಸ್, ಅದು ಋಷನದ್ ಏನಿರ್ತದ? ಋಷಣದ್ದು ಎರಡು ಮೇನ್ ಫಂಕ್ಷನ್ಸ್ ಇರುತ್ತೆ. ಗಂಡಸರಲ್ಲಿ ಒಂದು ಏನು ವಿರಾಣುಗಳನ್ನು ಪ್ರೊಡ್ಯೂಸ್ ಮಾಡೋದಿರತ್ತಲ್ಲ, ಅದು ಒಂದು ಮೇನ್ ಫಂಕ್ಷನ್. ಎರಡನೇದಾಗಿ ಅದು ಒಂದು ಗಂಡಸರಲ್ಲಿ ಟೆಸ್ಟೋಸ್ಟಿರೋನ್ ಅಂತ ಏನು ಹಾರ್ಮೋನ್ ಸಿಕ್ರೀಟ್ ಆಗುತ್ತೆ, ಅದು ಅದರಿಂದ ಬರುವಂಥ ಒಂದು ಹಾರ್ಮೋನ್. ಸೊ ಯಾವಾಗ ಯಂಗ್ ಪೇಷೆಂಟ್ಸಲ್ಲಿ ಇರ್ತಾರೆ ಅವಾಗ ನಾವು ಜನರಲಿ ಅದನ್ನ ತೆಗೆಯುವಂಥ ಆಪರೇಷನ್ ಯೂಶ್ವಲಿ ಹೇಳೋದಿಲ್ಲ. ಯಾರ್ದು ಫ್ಯಾಮಿಲಿ ಕಂಪ್ಲೀಟ್ ಆಗಿರುತ್ತೆ, ಇನ್ನೇನು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡೋದವ್ರದ್ದು ಮುಗಿದಿರತ್ತೆ, ಏಜ್ಡ್ ಆಗಿರ್ತಾರೆ, 50+, ಆ ಥರ ಕಂಡೀಷನ್ಸಲ್ಲಿ ಅವ್ರಿಗೆ ಅದು ಋಷಣವನ್ನು ತೆಗೆಯುವಂಥದ್ದು ಒನ್ ಆಫ್ ದ ಆಪ್ಷನ್. ಎರಡನೇದಾಗಿ ಏನು ಮೆಡಿಸಿನ್ಸ್ ಕೂಡ ಇದ್ದಾವೆ, ಇಂಜೆಕ್ಷನ್ಸ್ ಕೂಡ ಇದ್ದಾವೆ. ಆ ಟೆಸ್ಟೋಸ್ಟಿರೋನ್ ಕಡಿಮೆ ಮಾಡಬೇಕಂತಂದರೆ ನೀವು ಇಂಜೆಕ್ಷನ್ಸ್ ಕೂಡ ತೆಗಿಬೋದು, ಅದನ್ನು ಋಷಣ ತೆಗಿಲೇಬೇಕು ಅಂತೇನಿಲ್ಲ. ಕೆಲವೊಬ್ಬರು ಪೇಷೆಂಟ್ಸು ಅದು ಲಾಂಗ್ ಟರ್ಮ್ ಪರ್ಮನೆಂಟ್ ಟ್ರೀಟ್ಮೆಂಟ್, ಏನು ಟೆಸ್ಟಿಸ್ ಋಷಣವನ್ನೇ ತೆಗೆಯೋದು ಪರ್ಮನೆಂಟ್ ಆಪ್ಷನ್. ಮೆಡಿಕಲ್ ಇಂಜೆಕ್ಷನ್ ಸ್ವಲ್ಪ ಕಾಸ್ಟ್ಲಿ ಆಗೋದ್ರಿಂದ ಕೆಲವೊಬ್ಬರು ಪೇಷೆಂಟು ಅದನ್ನಷ್ಟೇ ತೆಗೆಸ್ಕೊಂಡು ಈ ಟ್ರೀಟ್ಮೆಂಟನ್ನು ತಗೋತಾರೆ, ವಿಚ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ವೀರ್ಯಾಣು ಉತ್ಪತ್ತಿ ಮತ್ತು ಟೆಸ್ಟೋಸ್ಟಿರೋನ್ ಸಿಕ್ರೇಷನ್ ಇದು ಮೇನ್ ಫಂಕ್ಷನ್. ಸೊ ಇದು ಇರಬೇಕು ಅಂತ ಏನಿಲ್ಲ, ಮತ್ತು ಕ್ಯಾನ್ಸರ್ ಇದೆ ಅಂತಂದರೆ ಇದನ್ನ ತೆಗಿಬಹುದು. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಊರು ಹೇಳಿ. ಉದಯ ಟೇಲರ್ ಮಾತಾಡ್ತಾ ಇರೋದು. ಉದಯ್ ಅವರ ಪ್ರಶ್ನೆ. ಹಾ ಹಲೋ ಹೇಳಿ. ಹಲೋ ಹಲೋ. ಹಾ ಹಲೋ ಹೇಳಿ. ಹಲೋ ಹಲೋ ಹಲೋ ಹೇಳಿ. ಹಲೋ ಮೇಡಮ್. ಹಲೋ. ಹಾ, ಕೇಳಿಸ್ತಾ ಇಲ್ಲ ಮೇಡಮ್. ನಿಮ್ಮ ಧ್ವನಿ ನಮಗೆ ಅತ್ಯಂತ ಸ್ಪಷ್ಟವಾಗಿ ಕೇಳ್ತಾ ಇದೆ. ರೇಡಿಯೋದಾಗ ಕೇಳ್ತೈತಿ ಮೇಡಮ್, ಇದು ನಂದು ಇದರ ಬರಲ್ಲ ನೋಡಿ ಪ್ರಶ್ನೆ ಮೇಡಮ್. ಅಂದ್ರೆ ನೀವು ಮೊಬೈಲ್ ಮೂಲಕ ಕೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ? ಹಾ, ಮೊಬೈಲ್ನಾಗ ಅಲ್ರಿ, ರೇಡಿಯೋ ಸಟ್ ಇದೆ ಮೇಡಮ್. ನೀವು ಕೇಳೋದು, ನೀವು ಹೇಳೋದು ಕೇಳಿಸ್ತಾ ಇದೆ ನಮಗೆ, ನಿಮ್ಮ ಪ್ರಶ್ನೆ ಕೇಳಿ. ಆತ್ಮೀಯ ಕೇಳುಗರೆ, ನಿಮ್ಮಲ್ಲಿ ವಿನಂತಿ, ನೀವು ಸರಿಯಾಗಿ ಕೇಳಬೇಕು ಅಂತ ಹೇಳಿದರೆ ನಿಮ್ಮ ಮೊಬೈಲ್ನಲ್ಲಿ ನೆಟ್ವರ್ಕ್ ಸರಿಯಾಗಿ ಬರುವ ಜಾಗದಲ್ಲಿ ನಿಂತು ನಮ್ಮೊಟ್ಟಿಗೆ ಮಾತಾಡಬೇಕು. ಯಾಕಂತ ಹೇಳಿದರೆ ಬಹುಶಃ ಇವತ್ತು ದೂರವಾಣಿ ಸಂಪರ್ಕದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅದರಿಂದ ದಯವಿಟ್ಟು ಎಲ್ಲಿ ನೆಟ್ವರ್ಕ್ ಬರ್ತದೋ ಅಲ್ಲಿ ನಿಂತು ಫೋನ್ ಮಾಡಿರಿ. ಫೋನ್ ಮಾಡುವಾಗ ದಯವಿಟ್ಟು ರೇಡಿಯೋ ಸೆಟ್ನಿಂದ ದೂರ ಇರಬೇಕು. ಹಲೋ, ಹಲೋ ಮೇಡಮ್, ನಾನೇ ಉದಯ ಟೈಲರ್ ಶೋದಿಂದ ಮೇಡಮ್. ಉದಯ್ ಅವರ ಈಗ ಕೇಳಿಸ್ತದ, ನಿಮ್ಮ ಧ್ವನಿ ಅತ್ಯಂತ ಸ್ಪಷ್ಟವಾಗಿ ನಮಗೆ ಕೇಳಿಸ್ತಾ ಇದೆ. ಹಲೋ, ಹಾ ಹೇಳಿ, ಹೇಳ್ರಿ ಹೇಳ್ರಿ. ನಾ ಸಿರೋಳದಿಂದ ಉದಯ ಟೈಲರ್ ಮೇಡಮ್. ಹೇಳ್ರಿ ಹೇಳ್ರಿ ಉದಯ್. ಈಗ ಮೇಡಮ್, ಈಗ ಫಸ್ಟ್ ಸ್ಟೇಜ್ನೊಳಗ ಮೊದಲೇ ಹಂತದೊಳಗ ತಿಳಿದಿಲ್ಲ ಅಂತಂದ್ರಲ್ಲ ಸರ್, ಯಾವ ಟೆಸ್ಟ್ ಇದೆ ಅದಕ್ಕೆ ಅಂತ ಕೇಳ್ಬೇಕಾಯ್ತು. ಕರೆಕ್ಟ್, ಒಳ್ಳೆ ಪ್ರಶ್ನೆ ಕೇಳಿದೀರಾ. ಆಮ್ಯಾಗ ಮೊದಲ ಹಂತದಲ್ಲಿ ಯಾವ ಲಕ್ಷಣಗಳು ಇರುವುದಿಲ್ಲ ಅಂದ್ರಿ ನೀವು ಸರ್? ಹೌದು ಹೌದು. ಅದಕ್ಕೆ ಇವು ಎರಡು ಪ್ರಶ್ನೆಯನ್ನ ಹೇಳ್ರಿ, ಯಾಕಂದ್ರ ನಮ್ಗೆ ಉತ್ತರ ಕರ್ನಾಟಕದ ಕೇಳುಗರು ಬಹಳ ಅದರ, ಆಕಾಶವಾಣಿ ಕೇಳುಗರು. ಅದ್ರ ಬಗ್ಗೆ ಒಟ್ಟು ವಿವರಣೆ ಹೇಳ್ತೀರೇನು ಸರ್? ಹೌದು, ಅದನ್ನ ನಾವು ಒಂದು ಇದು ಲೈನ್ ಒಳಗ ಸರಿಯಾಗಿ ಬರೋಂದ್ರೆ ತಾಂತ್ರಿಕ ತಜ್ಞರ ಇಲ್ಲ, ನಿಮ್ಮ ಪ್ರಶ್ನೆ ಗೊತ್ತಾಗಿದೆ, ನಾನು ಉತ್ತರ ಹೇಳ್ತೀನಿ. ನಿಮ್ಮ ಪ್ರಶ್ನೆ ನಮಗೆ ಸ್ಪಷ್ಟವಾಗಿ ಕೇಳ್ತಾ ಇದೆ. ಹೇಳಿ ಮೇಡಮ್, ಹೇಳಿ. ಈಗ ನಾನು ನಿಮ್ಗೆ ಹೇಳಿದೆ, ಅದು ಪ್ರೋಸ್ಟೇಟ್ ಕ್ಯಾನ್ಸರ್ ಅನ್ನೋದು ನಮ್ಮ ಭಾರತದಲ್ಲಿ ಒಂದು 3% ಜನರಲ್ಲಿ ಇರುತ್ತೆ. ಸೊ 65+ ಅದು ಜನರಲಿ ಒಂದು ಕಾಣಿಸ್ಕೊಳ್ಳುವಂಥ ಒಂದು ಕ್ಯಾನ್ಸರ್, ಎಲ್ಲರಲ್ಲೂ ಇರುತ್ತೆ ಅಂತೇನು ಇರೋದಿಲ್ಲ. ಸೊ ಕೆಲವೊಬ್ರಿಗೆ ಏನಾಗುತ್ತೆ, ಅದು ವೆರಿ ಸಮ್ಟೈಮ್ಸ್ ಲೋ ಗ್ರೇಡ್ ಡಿಸೀಸು, ವೆರಿ ಸ್ಲೋ ಆಗಿ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಹೀಗಾಗಿ ಅವ್ರಿಗೆ ಯಾವುದೇ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ. ಸೊ ಹೀಗಾಗಿ ನಾವು ಏನು ಮಾಡ್ತೀವಿ, ಈಗ ಕೆಲವೊಬ್ರಿಗೆ ರೆಗ್ಯುಲರ್ ಆಗಿ ರುಟೀನ್ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ, ಎಸ್ಪೆಷಲಿ ಆಫ್ಟರ್ 60+ ಇಯರ್ಸ್. 2 ವರ್ಷಕ್ಕೊಮ್ಮೆನೋ 3 ವರ್ಷಕ್ಕೊಮ್ಮೆನೋ ಅವರು ಒಂದು ರೆಗ್ಯುಲರ್ ಆಗಿ ಒಂದು ಬ್ಲಡ್ ಟೆಸ್ಟ್ ಆಗಲಿ ಅಥವಾ ನಿಮ್ಮದು ಸ್ಕ್ಯಾನಿಂಗ್ ಅವನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡುವಾಗ ಅವ್ರದ್ದು ಫಿಟ್ನೆಸ್ ಚೆನ್ನಾಗಿದೆ, ಅವ್ರದ್ದು ಬೇರೆ ಯಾವುದು ತೊಂದರೆಗಳು ಇಲ್ಲ, ಆ ಥರ ಇದ್ದಾಗ ನಾವು ಅವ್ರದ್ದು ಯಾವಾಗ ಲೈಫ್ ಇನ್ನೂ ಎಕ್ಸ್ಪೆಕ್ಟೆನ್ಸಿ ಅಂತ ಹೇಳ್ತೀವಿ, ಇನ್ನೂ ಒಂದು 10-20 ವರ್ಷ ಬದುಕ್ತಾರೆ ಅಂತಂತಂದರೆ ನಾವು ಸ್ಪೆಸಿಫಿಕ್ ಬ್ಲಡ್ ಟೆಸ್ಟೆಲ್ಲ ಅಡ್ವೈಸ್ ಮಾಡ್ತೀವಿ. ಆ ಟೆಸ್ಟಲ್ಲಿ ಅದು ಏನಾದರೂ ಜಾಸ್ತಿ ಆಗಿದ್ದರೆ ನಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಗೊತ್ತಾಗತ್ತೆ. ಸೊ ಅದನ್ನು ನೋಡಿಕೊಂಡು ನಾವು ಫರ್ದರ್ ಏನಾದರೂ ಟೆಸ್ಟ್ ಬೇಕಾ ಅಥವಾ ಬೇಡವಾ ಅನ್ನೋದು ಡಿಸೈಡ್ ಮಾಡಿಕೊಂಡು ಮುಂದೆ ಹೋಗ್ತೀವಿ. ಅದು ಬೈ ಚಾನ್ಸ್ ಅಡಿಷ್ನಲ್ ಟೆಸ್ಟ್ ಮಾಡಿದಾಗಲೂ ಅವಾಗ ಅದು ಸ್ಟೇಜ್ 1 ಅಂತ ಗೊತ್ತಾದರೆ ಅದಕ್ಕೆ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಏನಿದೆ ಅಂತ ಕೊಡಬಹುದು. ಹಲೋ ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ಹಲೋ, ನಮ್ಮ ಧ್ವನಿ ನಿಮಗೆ ತಲುಪ್ತಾ ಇದೇನೋ ಇಲ್ಲೋ ಅನ್ನೋದು ನನ್ನ ಪ್ರಶ್ನೆ. ಹಲೋ ಹಲೋ ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ಹಲೋ, ಎಸ್ ಡಿ ಎಂ ಡಾಕ್ಟರ್ ಅಲ್ರಿ? ಹಾ ಹೌದು. ವೀರನ್ಗೌಡ ಪಾಟೀಲ್ ಬಹುಶಃ ಮಾತಾಡ್ತಾ ಇದ್ದೀರಿ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಸರ್, ಈಗ ಏನು ಈ ಪ್ರೋಸ್ಟೇಟ್ ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆಯುವಾಗ ನೀವು ಶಸ್ತ್ರಚಿಕಿತ್ಸೆ ನಂತರ ವಿಕಿರಣ ಚಿಕಿತ್ಸೆ ಅಂದರೆ ರೇಡಿಯೋಥೆರಪಿಯನ್ನು ಕೂಡ ಕೊಡ್ತೀರಿ. ಇದನ್ನು ಕೊಟ್ಟಾಗ ಬಹಳಷ್ಟು ಕ್ಯಾನ್ಸರ್ ರೋಗಿಗಳಲ್ಲಿ ಅಡ್ಡಪರಿಣಾಮಗಳು ಆಗ್ತಾವ ಅಂತ ಕೇಳಿರ್ತೀವಿ. ಇದು ಪ್ರೋಸ್ಟೇಟ್ ಕ್ಯಾನ್ಸರ್ಗೂ ಆಗ್ತದಾನು ಏನು? ಕರೆಕ್ಟ್ ಮೇಡಮ್, ಇದು ಒಂದು ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಈಗ ನಾವು ಕ್ಯಾನ್ಸರ್ ಇದೆ ಅಂತಂದರೆ ಟ್ರೀಟ್ಮೆಂಟ್ ಕೊಡೋದು ಒಂದು ಅನಿವಾರ್ಯ ಆಗುತ್ತೆ. ಸೊ ಕ್ಯಾನ್ಸರ್ ಇರುವಾಗ ಅದರ ಟ್ರೀಟ್ಮೆಂಟ್ ಏನಿದೆ, ಅದರಿಂದ ಅದರದ ಪರಿಣಾಮಗಳೇನು, ಅದನ್ನು ನೋಡ್ಕೊಳ್ಳೋದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಬಟ್ ನೀವು ಈಗ ಯಾವುದೇ ಥರ ಒಂದು ಟ್ರೀಟ್ಮೆಂಟ್ ತೊಗೊಳ್ಳುವಾಗಲೂ ಕೂಡ ಅದರದ್ದು ಒಂದು ಸೈಡ್ ಎಫೆಕ್ಟ್ಸ್ ತಂತರ ಇದ್ದೇ ಇರುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ಇರಲಾರ್ದಂಥ ಟ್ರೀಟ್ಮೆಂಟ್ ಕೂಡ ಇಲ್ಲ. ಸೊ ನೀವು ಯಾವಾಗ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀರಾ, ಹೌದು ನಮಗೆ ಈ ಥರ ತೊಂದರೆ ಇದೆ, ಯಾವ ಥರ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ ಅಂತ ಕೇಳುವಾಗ ಅದರ ಅಡ್ಡ ಪರಿಣಾಮಗಳೇನು, ಅದರಿಂದ ಆಗುವ ಸೈಡ್ ಎಫೆಕ್ಟ್ಸ್ ಏನು, ಇವನ್ನೂ ಕೂಡ ಸ್ವಲ್ಪ ಡಿಸ್ಕಷನ್ ಮಾಡಿದರೆ ನೀವು ಮೆಂಟಲಿ ಪ್ರಿಪೇರ್ಡ್ ಇರ್ತೀರಾ. ಅಥವಾ ಅದಕ್ಕೆ ಏನಾದರೂ ಅಡಿಷ್ನಲ್ ನಾವು ಪ್ರಿಕಾಷನ್ಸ್ ತೊಗೋಬೇಕು ಅಥವಾ ಅದಕ್ಕೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡಬೇಕು ಅಂತಂದರೆ ಅದನ್ನು ನಾವು ಮೊದಲೇ ಡಿಸ್ಕಸ್ ಮಾಡಿ ಇಟ್ಕೊಂಡು ಬರ್ಬೋದು. ಇದು ಸರ್ಜರಿ ಆಗಿರ್ಬೋದು ಅಥವಾ ರೇಡಿಯೋಥೆರಪಿ ಅಥವಾ ರೇಡಿಯೇಷನ್ ಅಂತ ಏನು ಹೇಳಿದೆ ಅಥವಾ ಕೀಮೋಥೆರಪಿ ಆಗಿರ್ಬೋದು, ಹಾರ್ಮೋನ್ ಟ್ರೀಟ್ಮೆಂಟ್ ಆಗಿರ್ಬೋದು, ಎಲ್ಲದರದ್ದು ಅದರದೇ ಸೈಡ್ ಎಫೆಕ್ಟ್ ಇದೆ. ಬಟ್ ಅದ್ರ ಮೇಲೆ ನಾವು ಫಸ್ಟ್ ಫೋಕಸ್ ಇರಬಾರ್ದು, ಅದು ಆ್ಯಸ್ ಅ ಸೈಡ್ ಎಫೆಕ್ಟ್. ಸೊ ಮೇನ್ ಟ್ರೀಟ್ಮೆಂಟ್ ಮೇನ್ ಎಫೆಕ್ಟ್ ಏನಿರುತ್ತೆ ಅದ್ರ ಮೇಲೆ ನಮ್ಗೆ ಜಾಸ್ತಿ ಫೋಕಸ್ ಇರಬೇಕು. ಬಟ್ ವಿ ಆರ್ ಶುಡ್ ಬಿ ಪ್ರಿಪೇರ್ಡ್ ಫಾರ್ ಈವನ್ ದ ಸೈಡ್ ಎಫೆಕ್ಟ್ಸ್ ಅವ್ರ ಅಡ್ಡ ಪರಿಣಾಮ, ಅವಕ್ಕೂ ರೆಡಿ ಇರಬೇಕು. ಹಲೋ ಹಲೋ ಹಲೋ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ. ಹಲೋ ಹೇಳಿ. ಹಲೋ, ನಾವು ಸುಣ್ಣಗೆ ರಾಜೇಂದ್ರ ಗೌಡ್ರು. ರಾಜೇಂದ್ರ ಗೌಡ್ರು ಕೇಳ್ರಿ. ಹಲೋ, ನಾನು ಸರ್, ನಾನು ಗಂಟ್ಲಕ್ಕೆ ಹತ್ರ ಒಂದು ಗಂಟಾಗಿತ್ತು, ನಾನು ಶಿರ್ಸಿ ವಿಜಯ್ ಕುಮಾರ್ ಅವ್ರ ಹತ್ರ ಹೋಗಿದ್ದೆ, ಟಿ ಎಸ್ ಆಸ್ಪತ್ರೆಗೆ. ಹಲೋ ಹಲೋ, ಪ್ರೋಸ್ಟೇಟ್ ಗ್ರಂಥಿಯ ಕ್ಯಾನ್ಸರ್ ಬಗ್ಗೆ ಇದ್ರೆ ಕೇಳಿ, ಬೇರೆದನ್ನ ಇನ್ನೊಂದು ಸೆಷನ್ ಹೇಳ್ತಾರೆ ನಿಮ್ಗೆ. ಕೇಳುಗರಲ್ಲಿ ವಿನಂತಿ, ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಮಾತ್ರ ಕೇಳಬೇಕು ಅನ್ನೋದೊಂದು ವಿನಂತಿ. ಹಲೋ ಎಸ್ ಡಿ ಎಂ ಡಾಕ್ಟರ್. ಹಲೋ ಹಲೋ, ಹಾ ಹೇಳಿ. ಹಲೋ, ನಾವು ಬಾಗಲಕೋಟೆ ಜಿಲ್ಲೆ ಮುಧೋಳದಿಂದ ಮಾತಾಡೋದು ರೀ. ಹಾ, ತಮ್ಮ ಹೆಸರು? ಮಹಾದೇವ್ ಅಂತ ರೀ. ಮಹಾದೇವ್ ಅವರ, ನಿಮ್ ಪ್ರಶ್ನೆ ಕೇಳ್ರಿ. ಈ ತಂಬಾಕ್ ತಿನ್ನೋದ್ರಿಂದ, ಬೀಡಿ ಸೇದೋದ್ರಿಂದ ಬರುತ್ತಾರೆ? ಕ್ಯಾನ್ಸರ್ಗೆ ಬರೋದಕ್ಕೆ ತುಂಬ ಕಾರಣಗಳಿರ್ತವೆ, ಎಲ್ಲ ಕಾರಣಗಳು ಸೇರಿ ಅದು ಯೂಶಲಿ ಬಂದಿರತ್ತೆ. ಬಟ್ ಟೊಬ್ಯಾಕೋ ಚಿವಸ್, ಅಥವಾ ತಂಬಾಕು ಸೇವನೆ ಮಾಡೋದಾಗಲಿ ಅಥವಾ ಸ್ಮೋಕಿಂಗ್, ಅದರಿಂದ ಅದರ ರಿಸ್ಕ್ ತುಂಬ ಜಾಸ್ತಿ ಆಗುತ್ತೆ. ಸೊ ಅದರಿಂದನೇ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಬಟ್ ಅದರದ್ದು ಇಫೆಕ್ಟ್ ಅಥವಾ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಯೂಶಲಿ ಕ್ಯಾನ್ಸರ್. ಇದು ಪ್ರೋಸ್ಟೇಟ್ ಕ್ಯಾನ್ಸರ್ ಇಲ್ಲ ಅಂತಂದ್ರೂ ಬೇರೆ ಎಷ್ಟೊಂದು ಕ್ಯಾನ್ಸರ್ ಬರೋದಕ್ಕೆ ಟೊಬ್ಯಾಕೋ ತಂಬಾಕು ಕಾರಣ. ಸೊ ಆದ್ರಿಂದ ಅದನ್ನು ಆಲ್ವೇಸ್ ಅವಾಯ್ಡ್ ಮಾಡೋದು, ಅದನ್ನು ಅದರಿಂದ ದೂರ ಇರೋದೇ ಒಳ್ಳೇದು ಯಾವಾಗಲೂ. ಥ್ಯಾಂಕ್ಸ್ ಸರ್. ಹಲೋ ಹಲೋ ಹಲೋ, ನಮಸ್ತೆ ರೀ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತೀರಿ? ನಮಸ್ಕಾರ, ನಿಮ್ಮ ಧ್ವನಿ ನಮಗೆ ಸ್ಪಷ್ಟವಾಗಿ ಕೇಳ್ತಾ ಇದೆ. ಹಾ ಹೇಳಿ. ಹಲೋ ಹಲೋ ಹಲೋ ಹಲೋ ಹಲೋ, ಯಾರು ಕರೆ ಮಾಡ್ತಾ ಇದ್ದೀರಿ? ಹಾ ಹಲೋ ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಆತ್ಮೀಯ ಕೇಳುಗರೇ, ದೂರವಾಣಿ ಸಂಪರ್ಕದಲ್ಲಿ ತೊಂದರೆ ಇರೋದ್ರಿಂದ ನೀವು ನಾವು ಮಾತಾಡಿದ್ದನ್ನು ಕೇಳ್ತಾ ಇಲ್ಲ ನಿಮಗೆ ಅನ್ನೋದು ನಮಗಿಲ್ಲಿ ಸ್ಪಷ್ಟ ಆಗ್ತಾ ಇದೆ. ಡಾಕ್ಟ್ರ್, ಈಗ ಈ ಕ್ಯಾನ್ಸರ್ ಬಂದ ತಕ್ಷಣ ರೋಗಿಗಳು ಎಲ್ಲ ಚಿಕಿತ್ಸೆಗಳನ್ನು ಪಡೆದುಕೊಂಡು ಗುಣ ಹೊಂದಿದ್ರು ಅಂತ ಅಂದ್ಕೊಂಡ್ರೆ ಎಷ್ಟು ಕಾಲ ಅವರು ಬದುಕುಳಿಯುವ ಸಾಧ್ಯತೆ ಇರ್ತದೆ? ಕರೆಕ್ಟ್, ಅದು ಒಂದು ಇಂಪಾರ್ಟೆಂಟ್ ಕ್ವೆಶನ್. ಎಷ್ಟೊಂದು ಜನ ನಮಗೆ ಡಯಾಗ್ನೋಸಿಸ್ ಕ್ಯಾನ್ಸರ್ ಪ್ರೋಸ್ಟೇಟ್ ಇದೆ ಅಂತ ಗೊತ್ತಾಗ್ತಿದ್ದಂಗೆ ಅವರು ಫಸ್ಟ್ ನಮಗೆ ಕೇಳೋದೇ ಅದನ್ನು, ಡಾಕ್ಟ್ರೇ ಈ ಥರ ಹಿಂಗೆ ಈ ಸ್ಟೇಜ್ ಅಂತೀರಾ, ಇನ್ನು ಬದುಕುವ ಸಾಧ್ಯತೆಗಳು ಹೇಗೆ ಅಂತ ಹೇಳ್ತೀವಿ ಕೇಳ್ತಾರೆ. ಸೊ ಯಾವಾಗ ಸ್ಟೇಜ್ ಒನ್ ಅಥವಾ ಸ್ಟೇಜ್ ಟೂ ಇರುತ್ತೆ, ನಾವು ಡಯಾಗ್ನೋಸಿಸ್ ಸ್ಟೇಜಲ್ಲೇ ಹೇಳ್ಬೋದು ಅವ್ರದ್ದು ಬದುಕುವ ಸಾಧ್ಯತೆಗಳು 5 ವರ್ಷ ತನಕ 100% ಅಂತ. ಸೊ ಆ ಥರ ಒಂದು ಸಿಚುವೇಶನ್ ಇದ್ದಾಗ ಯಾವುದು ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಇರುತ್ತೆ, ವೆದರ್ ಇಟ್ ಈಸ್ ಅ ಸರ್ಜರಿ ಅವರ್ ರೇಡಿಯೇಷನ್, ಅದನ್ನು ಕರೆಕ್ಟಾಗಿ ತೊಗೊಂಡ್ರೆ ಅವರು ಡೆಫಿನೆಟ್ಲಿ ಮೋರ್ ದ್ಯಾನ್ 5 ಇಯರ್ಸ್ ಇರ್ತಾರೆ. ಸೊ ಸ್ಟೇಜ್ 3 ಅಂತಂತಂದರೆ ಸ್ವಲ್ಪ ಸ್ಪ್ರೆಡ್ ಆಗಿರುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ, ಅವರು 5 ವರ್ಷ ಬದುಕುವ ಸಾಧ್ಯತೆ. ಸೊ ಹೀಗಾಗಿ ಅದನ್ನು ನೀವು ಅಪ್ ಟು 80-90% ಅಂತ ಹೇಳ್ಬೋದು. ಬಟ್ ಯಾವಾಗ ಅದು ದೇಹದ ಬೇರೆ ಬೇರೆ ಅಂಗಗಳಿಗೆ ಸ್ಪ್ರೆಡ್ ಆಗಿರುತ್ತೆ, ಬೋನ್ಸ್ ಆಗಲಿ, ಲಿವರ್, ಲಂಗ್, ಬ್ರೈನ್, ಸೊ ಆ ಥರದಲ್ಲಿ 5 ವರ್ಷ ಅವರು ಬದುಕುವ ಸಾಧ್ಯತೆಗಳು ಕೇವಲ 30%. ಜನರಲಿ ನಾವು ಅರೌಂಡ್ 1-2 ಇಯರ್ಸ್ ತನಕ ಆಗ್ಬೋದು, ಸ್ವಲ್ಪ ವಿತ್ ಸಪೋರ್ಟಿವ್ ಟ್ರೀಟ್ಮೆಂಟ್ 2-3 ಇಯರ್ಸ್ ತನಕ ಕೂಡ ಹೋಗ್ಬೋದು. ಸರ್, ಈಗ ಆಹಾರದಲ್ಲಿ ಏನಾದರೂ ಪಥ್ಯ ಮಾಡಿ ಈ ರೋಗದಿಂದ ದೂರ ಇರಬಹುದು ಅನ್ನೋದು ಇದ್ದರೆ ನೀವು ನಮಗೆ ಹೇಳಬೇಕು. ಈಗ ಇದೇ ಒಂದು ಪರ್ಟಿಕ್ಯುಲರ್ ಒಂದು ಆಹಾರ ಅದನ್ನು ಸೇವನೆ ಮಾಡೋದ್ರಿಂದ ಈ ಥರ ಬರುತ್ತೆ ಅಂತ ಯಾವುದು ಪ್ರೂವನ್ ಅಂತೇನಿಲ್ಲ. ಜನರಲಿ ಅವ್ರು ಹೇಳ್ತಾರೆ ಕೆಲವೊಂದು ಡೈರಿ ಪ್ರಾಡಕ್ಟ್ಸ್ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದಾಗಲಿ, ಮತ್ತು ಅನ್ಹೆಲ್ದಿ ಲೈಫ್ ಸ್ಟೈಲ್, ಸ್ವಲ್ಪ ಜಾಸ್ತಿ ಕೊಬ್ಬಿನಾಂಶ ಇರೋ ಅದ ಪದಾರ್ಥ ತೊಗೊಳೋದ್ರಿಂದ ಬರುವ ಸಾಧ್ಯತೆಗಳು ಇದೆ ಅಂತ ಹೇಳ್ತಾರೆ. ಸೊ ಅದು ಪ್ರೂವನ್ ಆಗಿಲ್ಲ. ಧನ್ಯವಾದಗಳು ಡಾಕ್ಟರ್ ಮುರಳೀಧರ್ ಆಚಾರ್ ಅವರೇ, ನಿಮಗೂ ನಮ್ಮ ಕೇಳುಗರಿಗೆ ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದೀರಿ. ನಾವು ನಮ್ಮ ಕೇಳುಗರಲ್ಲಿ ವಿಷಾದ ವ್ಯಕ್ತಪಡಿಸ್ತೀವಿ. ಏನಂತ ಹೇಳಿದರೆ ಇವತ್ತು ದೂರವಾಣಿ ಸಂಪರ್ಕದಲ್ಲಿ ವ್ಯತ್ಯಯ ಉಂಟಾಗಿತ್ತು, ಇದಕ್ಕಾಗಿ ನಿಮಗೆ ನಮ್ಮ ಮಾತುಗಳು ಸರಿಯಾಗಿ ಕೇಳ್ತಾ ಇರಲಿಲ್ಲ ಬಹುಶಃ, ಅದಕ್ಕಾಗಿ ನಾವು ವಿಷಾದಿಸ್ತೇವೆ. ಇನ್ನು ಇವತ್ತಿನ ವಿಷಯವಾಗಿತ್ತು ಪ್ರೋಸ್ಟೇಟ್ ಗ್ರಂಥಿಯ ಕ್ಯಾನ್ಸರ್. ಈ ವಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮ ಎಸ್ ಡಿ ಎಂ ಡಾಕ್ಟರ್ ಮುರಳೀಧರ್ ಆಚಾರ್ ಅವರು. ಇವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0836-247-411. ದೂರವಾಣಿ ಸಂಖ್ಯೆ ಇನ್ನೊಮ್ಮೆ 0836-247-411. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836-247-777. ಇನ್ನು ಈ ವಾರದ ಪ್ರಶ್ನೆ, ಪ್ರೋಸ್ಟೇಟ್ ಕ್ಯಾನ್ಸರ್ಗೆ ಲಭ್ಯವಿರುವ ಚಿಕಿತ್ಸೆಗಳೇನು? ಪ್ರಶ್ನೆ ಇನ್ನೊಮ್ಮೆ, ಪ್ರೋಸ್ಟೇಟ್ ಕ್ಯಾನ್ಸರ್ಗೆ ಲಭ್ಯವಿರುವ ಚಿಕಿತ್ಸೆಗಳೇನು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಮಂಜುಶ್ರೀನಗರ ಸತ್ತೂರು ಧಾರವಾಡ 5800009. ವಿಳಾಸ ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ, ಪ್ರಾಂಶುಪಾಲರು ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಮಂಜುಶ್ರೀನಗರ ಸತ್ತೂರು ಧಾರವಾಡ, ಪಿನ್ ಕ್ರಮಾಂಕ 5800009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ಇನ್ನು ಅಕ್ಟೋಬರ್ 18 ಕೇಳಿದಂತಹ ಪ್ರಶ್ನೆ, ಯಾವ ಮಕ್ಕಳಿಗೆ ಆರ್ಒಪಿ ಪರೀಕ್ಷೆ ಮಾಡಿಸಬೇಕು? ಸರಿಯಾದ ಉತ್ತರ, ಆರ್ಒಪಿಯನ್ನು 34 ವಾರಗಳ ಒಳಗೆ ಜನಿಸಿದ ಮಕ್ಕಳು, ಜನನದ ಸಮಯದಲ್ಲಿ ತೂಕ 2 ಕೆಜಿಗಿಂತ ಕಡಿಮೆ ಇದ್ದ ಶಿಶುಗಳು, ಅಪಾಯಕಾರಿ ಅಂಶಗಳು ಕಂಡುಬಂದ ಸಂದರ್ಭಗಳಲ್ಲಿ